ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಹಲಸು ಮತ್ತು ಬಾಳೆ ಮೌಲ್ಯವರ್ಧನೆ. ಈ ವಿಷಯವಾಗಿ ವೆಂಕಟಕೃಷ್ಣ ಶರ್ಮಾ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇರುವವರು ವೆಂಕಟಕೃಷ್ಣ ಶರ್ಮರು. ವೆಂಕಟಕೃಷ್ಣ ಶರ್ಮರು ಕೇವಲ ಒಬ್ಬರು ಕೃಷಿಕರಲ್ಲ, ಜೊತೆಗೆ ಯಾವ್ಯಾವ ವಸ್ತುಗಳು ಹೆಚ್ಚು ನಿರುಪಯುಕ್ತ ಅಂತ ಹೇಳಿ ನಮ್ಮ ಹಳ್ಳಿಯಲ್ಲಿ ಭಾವಿಸಿದ್ದಾರೋ ಅದರಿಂದ ಮೌಲ್ಯವರ್ಧನೆ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನುವುದನ್ನ ಸ್ವತಃ ಮಾಡಿ ತಿಳ್ಕೊಂಡವರು. ಶರ್ಮರನ್ನ ಅವರ ಅನುಭವವನ್ನ ಕೇಳಿ ತಿಳಿಯೋಣ. ನಮಸ್ಕಾರ ವೆಂಕಟಕೃಷ್ಣ. ನಮಸ್ಕಾರ ಶರ್ಮರೇ, ನೀವು ಕೃಷಿಕರು, ಏನೆಲ್ಲ ಕೃಷಿ ಮಾಡ್ತೀರಿ? ನಾವು ಮೊದಲು ಅಡಿಕೆ ಕೃಷಿ ಮಾಡ್ತಿದ್ದೆವು, ಜೊತೆಗೆ ಭತ್ತ ಇತ್ತು. ಭತ್ತದ ಕೆಲಸ ಕಷ್ಟ ಅಂತ ಸಾರ್ವತ್ರಿಕ ಅಭಿಪ್ರಾಯದಾಗೆ ನಮ್ದು ಆಗಿತ್ತು. ಹಾಗೆ ನಾವು ಭತ್ತದ ಗದ್ದೆಗಳಿಗೆಲ್ಲ ಅಡಿಕೆ ತೋಟ ಮಾಡಿ, ಈಗ ಬೋರ್ವೆಲ್ ಎಲ್ಲ ಬಂದಾಗ ನೀರು ಸಿಕ್ಕಿತು, ಜೊತೆಗೆ ತೆಂಗು ಪೂರ್ತಿ 5 ಎಕರೆ ತೋಟದಲ್ಲಿ ಕೊಕ್ಕ ಉಂಟು, ಮತ್ತೆ ಮಧ್ಯೆ ಮಧ್ಯೆ ಜಾಯಿಕಾಯಿ ಗಿಡ, ಹಾಗೆ ಬಾಳೆ, ಕಾಳು ಮೆಣಸು, ಗುಡ್ಡದಲ್ಲಿ ಗೇರು, ಜೊತೆಗೆ ಹಲಸಿನ ಕಸಿ ಗಿಡಗಳನ್ನು ನಾಟಿ ಮಾಡಿದ್ದೇವೆ. ಈ ಹಲಸಿನ ಕೃಷಿಯನ್ನು ಯಾವಾಗ ಪ್ರಾರಂಭ ಮಾಡಿದ್ದು? ಇದು 2011ರಲ್ಲಿ ನಟ್ಟದ್ದು ಗಿಡ, ಒಂದು 100 ಗಿಡ ನಟ್ಟದ್ದು. ನೀರಿಲ್ಲದೆ ಬದುಕ್ತದೆ ಅಂತ ಆಯ್ತು, ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಹೆಚ್ಚು ಪ್ರದೇಶಕ್ಕೆ ಅದನ್ನು ವಿಸ್ತರಣೆ ಮಾಡಿದ್ದು. ಈಗ 1.5 ಎಕರೆ ಜಾಗದಲ್ಲಿ ಹಲಸಿನ ಕೃಷಿ ಉಂಟು. ಜೊತೆಗೆ ನಮ್ಮ ತೋಟದ ಬದಿಗಳಲ್ಲಿ ನೀರು ಬೀಳುವ ಜಾಗ, ವೇಸ್ಟ್ ಲ್ಯಾಂಡ್ ಅಂತ ಏನ್ ಹೇಳ್ತೇವೆ, ಅಲ್ಲೆಲ್ಲ ಹಲಸಿನ ಗಿಡ ಕಸಿ ಕಟ್ಟಿದ್ದನ್ನು ನಟ್ಟಿದ್ದೇವೆ. ಗುಡ್ಡಕ್ಕಿಂತ ಒಳ್ಳೆದಾಗಿ ನಮ್ಮ ತೋಟದ ಬದಿಗಳಲ್ಲಿ ಇರುವಂತ ಗಿಡಗಳು ಬೇಗ ಫಸಲು ಕೊಡ್ಲಿಕ್ಕೆ ಶುರು ಮಾಡಿತ್ತು. ಅದೇ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಏನಂತ ಹೇಳಿದ್ರೆ, ನಮ್ಮ ಹಿಂದಿನ ಕಾಲದಲ್ಲೆಲ್ಲ ನಾವು ಹಲಸನ್ನ ನೆಟ್ಟು ಬೆಳೆಸುವಂತ ಒಂದು ಕ್ರಮ ಇರಲಿಲ್ಲ, ಈ ಇತ್ತೀಚಿನ ದಿನಗಳಲ್ಲಿ ಬೆಳೆಸ್ತಾ ಇರೋದು. ಇದಕ್ಕೆ ಕಾರಣ ಏನು ಅಂತ ನಿಮಗೆ ಅನಿಸ್ತದೆ? ಇತ್ತೀಚಿನ ದಿನಗಳಲ್ಲಿ ಹಲಸಿನ ಒಂದು ಆಂದೋಲನ ಶುರು ಆಯ್ತಲ್ಲ, ಹೌದು, ಅದರಿಂದ ಮತ್ತೆ ಈ ಕಸಿ ವಿಧಾನಗಳೆಲ್ಲ ಜನರಿಗೆ ಮನವರಿಕೆ ಆಯ್ತು, ಕೃಷಿಯ ಅಭಿವೃದ್ಧಿ ಆಯ್ತು. ಈಗ ಮುಖ್ಯವಾಗಿ ಕಸಿ ಕಟ್ಟಿ ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ರಬ್ಬರ್. ನಂತರ ಈ ಕಡೆಯಲ್ಲಿ ಕೃಷಿ ಅನುಭವಿಗಳು ಹುಟ್ಟಿಕೊಂಡ್ರು, ಅವರು ಕಸಿ ಗಿಡಗಳನ್ನು ಮಾಡಿದ ಕೂಡಲೇ ಜನರಿಗೆ ವಿಶ್ವಾಸ ಬಂತು. ಹಾಗೆ ಕಸಿ ಗಿಡಗಳು ಮೊದಲು ಇದ್ರೂ ಕೂಡ ಈ ಪ್ರಚಾರದಿಂದಾಗಿ ಕಸಿ ಹಲಸಿನ ಗಿಡಗಳನ್ನು ನೆಡಲಿಕ್ಕೆ ಶುರು ಮಾಡಿದ್ರು. ಹಾಗೆ ಮಾವು, ಈಗ ಇತ್ತೀಚೆಗೆ ಎಲ್ಲಾ ಹಣ್ಣಿನ ಗಿಡಗಳು, ವಿದೇಶಿ ಹಣ್ಣಿನ ಗಿಡಗಳು ಕೂಡ ನಮಗೆ ಕಸಿ ಕಟ್ಟಿದ್ದು ಸಿಗ್ತಾ ಇದೆ. ಹಾಗೆ ನರ್ಸರಿಯವರು ಕೂಡ ಇದ್ದಾರೆ. ನೀವು ಎಲ್ಲಿಂದ ತಂದು ಇದನ್ನು ನೆಟ್ಟದ್ದು? ನನಗೆ ಸರಿಯಾಗಿ ಯಾವ ಕಸಿ ತಜ್ಞರದ್ದು ಪರಿಚಯ ಇರಲಿಲ್ಲ. ನಮ್ಮ ಅಡಿಕೆ ಪತ್ರಿಕೆ ಪಡ್ರೆಯವರು ಅಲಂಕಾರಿನ ಕೆದ್ಲಾಯರನ್ನು ನನಗೆ ಪರಿಚಯ ಮಾಡಿಸಿದ್ರು. ಅವರಲ್ಲಿಂದ ಮೊದಲಾಗಿ ಕಸಿ ಗಿಡಗಳನ್ನು ತಂದೆ. ಅವರ ಹತ್ರ ನನಗೆ ಒಂದು ವಿಶ್ವಾಸ ಬಂತು. ಹಾಗೆ ಇನ್ನೊಬ್ಬರು ಉಡುಪಿಯ ಗುರುರಾಜ ಬಾಳ್ತಿಲಾಯರು, ಅವರ ಜೊತೆಗೂ ಸಂಪರ್ಕದಿಂದಾಗಿ ಹಲವಾರು ಕಸಿ ಗಿಡಗಳು ನಮಗೆ ಲಭ್ಯ ಆಯಿತು. ಹಾಗೆ ವಿಶ್ವಾಸ ಬಂದ ಕಾರಣ ನಮ್ಮ ಗುಡ್ಡದಲ್ಲೆಲ್ಲ ಹಲಸಿನ ಗಿಡಗಳನ್ನ ಪ್ರಥಮ ಆದ್ಯತೆಯಲ್ಲಿ ಅದನ್ನು ಹಾಕಿದ್ದು. ನಿಮ್ಮಲ್ಲಿ ಯಾವ್ಯಾವ ತರದ ವೆರೈಟಿಗಳೆಲ್ಲ ಉಂಟು? ಸಾಮಾನ್ಯ ನಾವೇ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ಬಹುದು. ನಮ್ಮಲ್ಲಿ 2011ರಲ್ಲಿ ತಳಿ ಆಯ್ಕೆಯ ಒಂದು ಪ್ರಕ್ರಿಯೆ ಮಾಡಿಕೊಂಡಿದ್ದೇವೆ. 2011 ಏಪ್ರಿಲ್ನಲ್ಲಿ ಅಂದ್ರೆ ಬೇಗ ಹಣ್ಣಾಗಿ ಸಿಗುವಂತ ತಳಿಗಳು, ಅಂದ್ರೆ ಈಗ ಬೇಸಿಗೆಯಲ್ಲಿ ಹಪ್ಪಳ ಮಾಡ್ಲಿಕ್ಕೆ ಆಗ್ಬಹುದು, ಹಣ್ಣಿಗೆ ಆಗ್ಬಹುದು, ಎಲ್ಲ ಸಿಗುವಂತ ತಳಿಗಳದ್ದು ಒಂದು 15-20 ವೆರೈಟಿ ನಮ್ಮ ಸಮೀಪದೆಲ್ಲ ಆಯ್ಕೆ ಮಾಡಿಕೊಂಡು ಸ್ವಲ್ಪ ತಿಳುವಳಿಕೆ ಇರುವವರನ್ನು ಕರೆದು ಅದರಲ್ಲಿ ಹಣ್ಣಿಗಾಗಿ ಮಾತ್ರ ಆಯ್ಕೆ ಮಾಡಲಿಕ್ಕೆ ಪಡ್ರೆಯವರು, ವಾರಣಾಸಿಯಿಂದ ಕೃಷ್ಣಮೂರ್ತಿ ದಂಪತಿಗಳು, ಕಸಿ ತಜ್ಞ ಕೃಷ್ಣ ಕೆದ್ಲಾಯರು ಇವರೆಲ್ಲ ಬಂದು ಒಂದು ಐದಾರು ತಳಿಗಳನ್ನು ಒಳ್ಳೆಯದು ಶ್ರೇಷ್ಠ ತಳಿಗಳು ಅಂತ ಆಯ್ಕೆ ಮಾಡಿತ್ತು. ಹಾಗೆ ಅದನ್ನು ಆ ವರ್ಷವೇ ಕಸಿ ಮಾಡಿ ಆ ಗಿಡಗಳು ಮತ್ತೆ ಈಗಾಗಲೇ ಪ್ರಚಾರದಲ್ಲಿದ್ದ ಈ ಕಸಿ ತಜ್ಞರಲ್ಲೆಲ್ಲ ಪ್ರಚಾರದಲ್ಲಿದ್ದ ಗಿಡಗಳನ್ನು ಸೇರಿಸಿ ಒಂದು 100 ಗಿಡ ನಾಟಿ ಮಾಡಿತ್ತು. ಜೆಸಿಬಿ ತಂದು ರಬ್ಬರ್ ಟೆರೆಸಿಂಗ್ ಮಾಡಿದ ಹಾಗೆ ಗಿಡ ನಾಟಿ ಮಾಡಿದ್ದು. ಒಂದು ವರ್ಷದ ನಂತರ ಕೂಡ ಆ ಗಿಡಗಳು ಹೆಚ್ಚು ಬಾಡದೆ ಬದುಕಿ ಬಂತು. ಹಾಗಾಗಿ ಗುಡ್ಡದಲ್ಲಿ ಕೂಡ ಹಲಸಿನ ಗಿಡ ಬರ್ತದೆ ಅಂತ ಒಂದು ಧೈರ್ಯದಿಂದ ಮತ್ತೆ ಮತ್ತೊಂದು 1.5 ಎಕರೆ ಜಾಗಕ್ಕೆ ಅದನ್ನು ಬೆಳೆಸಲಿಕ್ಕೆ ಬೇರೆ ಬೇರೆ ತಳಿಗಳು ಬಂತು. ಆದರೆ ನಾನು ಕಸಿ ಗಿಡಗಳನ್ನು ನೆಟ್ಟ ಮೇಲೆ ಇದರ ಒಂದು ಆಂದೋಲನದ ಪ್ರಭಾವದಿಂದಾಗಿ ಹಲವಾರು ವಿದೇಶಿ ತಳಿಗಳು ಹಲಸಿನಲ್ಲಿ ಅದು ಕೂಡ ನಮ್ಮ ನರ್ಸರಿಗಳಿಗೆಲ್ಲ ಬಂತು. ಹಾಗೆ ಅದನ್ನು ಕೂಡ ನಾಟಿ ಮಾಡಿದೆ. ವಿದೇಶಿ ತಳಿಗಳನ್ನು ಕೂಡ ನಾಟಿ, ಅದೆಲ್ಲ ಸ್ವಲ್ಪ ನೀರು ಹಾಕುವ ಜಾಗದಲ್ಲಿ, ಅಂದ್ರೆ ಇದು ಗುಡ್ಡದಲ್ಲಿ ಹಾಕಿದ್ದು ಬಹಳಷ್ಟು ನಮ್ಮ ನಿರೀಕ್ಷೆಯ ತರಲ್ಲಿ ಬೆಳೆಯಲಿಲ್ಲ. ಹಾಗಾಗಿ ಸ್ವಲ್ಪ ವಿದೇಶಿ ತಳಿಗಳು ನೀರು ಬೀಳುವಲ್ಲಿ ಹಾಕಿದ್ರೆ ಬೇಗ ಫಸಲ್ ಬರಬಹುದು ಅಂತ ಹೇಳೋ ಉದ್ದೇಶದಿಂದ ಹಾಗೆ ಹಾಕಿದ್ದು. ಕೆಲವು ಸಕ್ಸೆಸ್ ಆಯ್ತು, ಕೆಲವು ಇಲ್ಲಿಯ ಮಳೆಯನ್ನು ತಾಳಿಕೊಳ್ಳದೆ ಕೆಲವು ತಳಿಗಳು ಸತ್ತೋಯ್ತು. ಈಗಲೂ ಕೂಡ ಬಯಲುಸೀಮೆಯಲ್ಲಿ ವಿದೇಶಿ ತಳಿಗಳು ಬಂದಾಗ ನಮ್ಮಲ್ಲಿ ಅಷ್ಟು ಬರುವುದಿಲ್ಲ, ಅಂತ ತಳಿಗಳು ಕಡಿಮೆ ಇರುವುದು. ಈಗ ಬೇರೆ ಬೇರೆ ರೀತಿಯ ವಿಶೇಷವಾದಂತಹ ಒಂದು ನಮಗೆ ಕಣ್ಣಿಗೆ ಚಂದ ಕಾಣುವಂತಹ ಈಗ ಚಂದ್ರಹರಸ್ ಇರ್ಬೋದು, ಈ ತರದ್ದು ಅಂತ ತಳಿಗಳನ್ನು ಬೆಳೆಸಿದ್ದೀರಾ? ಹೇಗೆ? ಖಂಡಿತ, ಅದು ಕೂಡ ಕೆಲವು ಬಯಲುಸೀಮೆದ್ದು ಚಂದ್ರ ತಳಿಗಳೆಲ್ಲ ಇತ್ತು. ಆದ್ರೆ ನಮ್ಮಲ್ಲಿಗೆ ಅದು ಸೋತೋಗ್ತದೆ. ಈಗ ಗ್ಯಾಬ್ರಿಯಲ್ ವೇಗಸ್ ಅಂತ ಗಂಜಿಮಠದ ಹತ್ರ ಒಂದು ದೊಡ್ಡ ಹಲಸಿನ ತೋಟ ಮಾಡಿದ್ದಾರೆ, ನಮ್ಮ ಊರಿನ ಒಂದು 2 ತಳಿಗಳೇ ಅಲ್ಲಿ ಸೋತೋಗಿದೆ. ವಿದೇಶಿ ತಳಿಗಳು ಕೂಡ ಅವರ ನಿರೀಕ್ಷೆಗೆ ತಕ್ಕ ಫಸಲು ಕೊಡಲಿಲ್ಲ. ಅವರಲ್ಲಿ ಅದಕ್ಕಿಂತ ಮೊದಲೇ ಅವರು ಊರಿನಲ್ಲಿ ಸಿಕ್ಕಿದ ಕಸಿ ತಳಿಗಳದ್ದೇ ಸ್ವಲ್ಪ ಒಳ್ಳೇದು ಕಾಣ್ತದೆ. ಹಾಗೆ ನಮ್ಮ ಊರಿನ ತಳಿಗಳು ಒಳ್ಳೆ ಫಸಲು ಕೊಡುವಂತದ್ದು ಬೇಗ ಕೊಡುವಂತದ್ದಿದ್ರೆ ಅದನ್ನೇ ಆಯ್ಕೆ ಮಾಡಿಕೊಳ್ಳುದು ಒಳ್ಳೇದು ಅಂತ ನಾನು ಮತ್ತೆ ಅವರು ಒಂದು ಮಾತಾಡಿಕೊಂಡು ಅಭಿಪ್ರಾಯ ಪಟ್ಟಿದ್ದೇವೆ. ಇಲ್ಲ ಇಲ್ಲ ಅಂತ ಇಲ್ಲ, ವಿದೇಶದಲ್ಲಿ ಕೂಡ ಬಂದದ್ರಲ್ಲಿ ಒಂದು 2-3 ತಳಿಗಳು ರೋಗ ಬರದೇ ಇರುವಂತದ್ದು ಬೇಗ ಫಸಲು ಕೊಡುವಂತದ್ದು ಉಂಟು, ಇಲ್ಲ ಅಂತ ಇಲ್ಲ. ಸರಿ, ಸಾಮಾನ್ಯ ಈಗ ಈ ತಳಿಗಳೆಲ್ಲ ನಿಮ್ಗೆ ಎಷ್ಟು ವರ್ಷದಲ್ಲಿ ಫಸಲು ಕೊಡ್ಲಿಕ್ಕೆ ಪ್ರಾರಂಭ? ಈಗ ಥೈಲ್ಯಾಂಡ್ ಪಿಂಕ್ ಅಥವಾ ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಒಂದು ತಳಿ ಬಂದಿದೆ. ಸುಮಾರು ಆಗಿ ದೊಡ್ಡ ಬದನೆ ಗಿಡದಷ್ಟು ದೊಡ್ಡದಾಗುವಾಗ ಕಾಯಿ ಬಿಡ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಅದು ಆಲ್ ಸೀಸನ್, ಇಡೀ ವರ್ಷ ಅದರಲ್ಲಿ ಕಾಯಿ ಇರ್ತದೆ. ಆದ್ರೆ ಇದು ಇಲ್ಲಿಯ ಮಳೆಯನ್ನು ತಾಳಿಕೊಳ್ಳುವ ಶಕ್ತಿ ಸ್ವಲ್ಪ ಕಡಿಮೆ ಇದೆ. ಈಗ 1-2 ವರ್ಷ ಕಾಯಿ ಬರಬಹುದು, ಆದ್ರೆ ಕಾಯಿ ಜಾಸ್ತಿ ಬಿಟ್ಟಾಗೆ ಅದನ್ನು ಪ್ರೂವಿಂಗ್ ಎಲ್ಲ ಮಾಡಿ ಕಾಯಿಗಳನ್ನು ಒಂದು ಹಂತದಲ್ಲಿ ನಿಲ್ಲಿಸದಿದ್ರೆ ಅದು ರೋಗ ಜಾಸ್ತಿ ಬರ್ತದೆ ಅದಕ್ಕೆ. ಈಗ ನಾನು ಬೇರೆ ಬೇರೆ ತೋಟಗಳಲ್ಲಿ ನೋಡಿದಾಗ ಹಾಗೆ ಅನ್ನಿಸ್ತು ನನಗೆ. ಆದ್ರೆ ಹಣ್ಣು ಒಳ್ಳೇದುಂಟು, ಬದನೆಕಾಯಿಯಾಗಿ ತುಂಬಾ ಬಿಡ್ತದೆ. ಈಗ ಕೆಲವು ಕಡೆ ಗುಡ್ಡದ ಮೇಲೆಲ್ಲ ಮಾಡಿದ್ದು ಕೆಲವು ಸಕ್ಸಸ್ ಆಗಿದೆ, ಕೆಲವರು ಅದರದ್ದೇ ತೋಟ ಮಾಡಿದ್ದು ಎಲ್ಲ ಹೋಗಿದೆ. ಅಂದ್ರೆ ಬೇರೆ ಬೇರೆ ಗಿಡಗಳ ಮಧ್ಯೆ ನಟ್ಟದ್ದು ಒಳ್ಳೇದಾಗಿದೆ, ತೊಂದರೆ ಇಲ್ಲ ಅಂತ. ಅದೊಂದು ಆಯ್ಕೆ ಮಾಡಿಕೊಳ್ಳುವಂತ ತಳಿಯೇ. ಸ್ವಲ್ಪ ಜಾಗ್ರತೆ ಬೇಕು, ಬೋರ್ಡ್ ಎಲ್ಲ ಬೇಕು ಒಟ್ಟಿಗೆ. ಇದಕ್ಕೆ ನಾವು ಮೊದಲೆಲ್ಲ ಆದ್ರೆ ಈ ಗುಡ್ಡದಲ್ಲಿ ನೆಟ್ಟದಕ್ಕೆ ವಿಶೇಷವಾದಂತ ಒಂದು ಆರೈಕೆ ಎಲ್ಲ ಮಾಡ್ತೇವೆ, ಇದಕ್ಕೆ ಏನಾದ್ರೂ ಮಾಡ್ತೀರಾ? ಹೇಗೆ? ಈಗ ಮೊದಲೆಲ್ಲ ಇದ್ದದ್ದು ಏನಿದ್ರು ಬೀಜದಿಂದ ಮಾಡಿದ ಗಿಡಗಳು, ಯಾರು ನಟ್ಟದಿಲ್ಲ, ನಡುದೇ ಕಡಿಮೆ ಇತ್ತು. ಒಳ್ಳೆ ತಳಿ ಸಿಕ್ಕಿದ್ರೆ ಅದರ ಬೀಜದಿಂದ ಮಾಡಿದ ಗಿಡಗಳನ್ನೆಲ್ಲ ನಡ್ತಿದ್ರು, ತೋಟದ ಬದಿಯಲ್ಲಿ ಏನಿದ್ರು, ಗುಡ್ಡದ ಮೇಲೆಲ್ಲ ಇರಲಿಲ್ಲ. ಮತ್ತೆ ಈ ಜೆಸಿಬಿ ಬಂದು ಟೆರೆಸಿಂಗ್ ಮಾಡಿ ಒಂದು ನಿಗದ ಹಾಗೆ ಆಗ್ತದೆ, ಮಣ್ಣು ನುಸುಲು ಮಾಡಿ ನಟ್ಟರೆ ಗಿಡಗಳು ಒಳ್ಳೇದು ಬರ್ತದೆ. ನಾನ್ ನಟ್ಟದೆಲ್ಲ ಕಸಿ ಗಿಡಗಳು, ಅಂದ್ರೆ ಅಡಿಗಿಡಕ್ಕೆ ಕಸಿ ಮಾಡಿದಂತ ಗಿಡಗಳು, ಅದಕ್ಕೆ ಈ ಬೀಜದ ಗಿಡದಷ್ಟು ತಾಕತ್ತು ಬರುವುದಿಲ್ಲ. ಹಾಗಾಗಿ ಗುಡ್ಡದ ಮೇಲಿನ ಗಿಡಗಳು ಮಳೆಗಾಲದಲ್ಲಿ ಸ್ವಲ್ಪ ಒಳ್ಳೇದು ಬರ್ತವೆ. ನಂತರ ಆ ನೀರಿನ ಕೊರತೆಯಿಂದಾಗಿ ನಮ್ಮ ಗುಡ್ಡ ಸ್ವಲ್ಪ ಡ್ರೈ ಅಂದ್ರೆ ಫುಲ್ ಡ್ರೈ, ಕಲ್ಲು ಎಲ್ಲ ಜಾಸ್ತಿ. ಹಾಗೆ ಗೊಬ್ಬರವೂ ಕೊಡುದಿಲ್ಲ ನಾನು, ಗೊಬ್ಬರ ಇಲ್ಲ, ಗೊಬ್ಬರವೂ ಇಲ್ಲ. ಬರೀ ಅದರಲ್ಲಿ ಏನಾದ್ರೂ ಬಲ್ಲೆ ಕಸ ಬಂದ್ರೆ ಅದಕ್ಕೆ ಬುಡಕ್ಕೆ ಹಾಕಿ ಬಿಡುದಷ್ಟೇ. ಹಾಗಾಗಿ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಫಸಲೂ ಕೊಡಲಿಲ್ಲ, ಮತ್ತೆ ಗಿಡಗಳು ಅಷ್ಟು ಚಂದ ಬರಲಿಲ್ಲ. ಅದನ್ನು ಹಾಗೆ ಬಿಟ್ಟಿದ್ದೇನೆ. ಆದ್ರೆ ಕೆಲವು ಗಿಡಗಳು ಒಳ್ಳೇದು ಬರುವ ಲಕ್ಷಣ ಉಂಟು, ಅಂದ್ರೆ ಬೇರು ಮಣ್ಣಿನಲ್ಲಿ ಪಸರಿಸಿದ ಮೇಲೆ ಬರಬರುವಂತ ನಿರೀಕ್ಷೆಯಲ್ಲಿ ಇದ್ದೇನೆ. ಈಗ 2011 ನೀವು ನೆಟ್ಟದ? ಹೌದು, ಸುಮಾರು 13 ವರ್ಷ ಆಯ್ತು. 13 ವರ್ಷದಲ್ಲಿ ನಿಮ್ಗೆ ಫಲ ಕೊಡ್ಲಿಕ್ಕೆ ಯಾವ್ದಾದ್ರು ಪ್ರಾರಂಭ ಬಂದಿದೆ? ಹಾಗೆ ಬರಲಿಲ್ಲ ಅಂತ ಒಂದು ಭ್ರಮ ನಿರಸನ ಆಗುವಾಗೆ ಆಗ್ಲಿಲ್ಲ. ಕೆಲವು ಗಿಡಗಳು ಈಗ ಚಂದ ಬರ್ತಾ ಇದೆ, ಅಂದ್ರೆ ಅದರ ಕೆಲಸ ಈಗ ಪ್ರಾರಂಭ ಆಗಿದೆ. ಆ ಗಿಡಗಳು ಪ್ರಕೃತಿಗೆ ಹೊಂದಿಕೊಂಡು ಈಗ ಫಸಲು ಕೊಡ್ಲಿಕ್ಕೆ ಶುರು ಮಾಡುವ ಅಂದಾಜು ಉಂಟು. ಕೆಲವರಲ್ಲಿ ಬರ್ತದೆ, ಇಲ್ಲ ಅಂತ ಇಲ್ಲ. ಈಗ ಇದರಲ್ಲಿ ಆಲ್ ಸೀಸನ್ ಏನಾದ್ರೂ ನಿಮ್ಮದ್ರಲ್ಲಿ ಉಂಟಾ? ಅದು ಆಲ್ ಸೀಸನ್ ಅಂತ ಈಗ ಇಷ್ಟರವರೆಗೆ ಕಂಡದ್ರಲ್ಲಿ ಥೈಲ್ಯಾಂಡ್ ಪಿಂಕ್ ಅಂತ, ಅಥವಾ ವಿಯೆಟ್ನಾಂ ಸೂಪರ್ ಅಲ್ಲಿ ಅದು ಮಾತ್ರ ಆಲ್ ಸೀಸನ್. ಈಗ ಮತ್ತೆ ಆಲ್ ಸೀಸನ್ ಅಂತ ಎಲ್ಲ ಹೇಳ್ಬಹುದು, ಆದ್ರೆ ಎಲ್ಲೂ ಇದೀ ಥ್ರೂ ಔಟ್ ದ ಇಯರ್ ಎಲ್ಲೂ ಕಾಯಿ ಬಿಟ್ಟದಿಲ್ಲ. ಅದು ಒಂದು ಈಗ ಸದ್ಯ ಕಂಡ ಮಟ್ಟಿಗೆ ಅದು ವಿದೇಶದಿಂದ ಬಂದ ಗಿಡ, ಸಣ್ಣ ಗಿಡದಲ್ಲೇ ಫಸಲು ಕೊಡ್ತದೆ, ಆರೈಕೆ ಮಾಡಿದ್ರೆ ಇಡೀ ವರ್ಷ ಹಣ್ಣು ತಿನ್ಬಹುದು. ಸರಿ, ಹಣ್ಣುಗಳೆಲ್ಲ ಚೆನ್ನಾಗಿ ಬಂದದ್ದು. ಆದ್ರೆ ತಾಯಿ ಮರದ ಗುಣ ಪೂರ್ತಿ ಗಿಡಗಳು ಕೊಡ್ಲಿಲ್ಲ. ಯಾಕೆ ಹೇಳಿದ್ರೆ ಅದು ಫಸಲು ಕೊಡೋ ದೊಡ್ಡ ಮರಗಳಾಗಿತ್ತು, ಅದರ ಬೇರು ಮಣ್ಣಿನ ಅಡಿಯಲ್ಲಿ ವಿಶಾಲವಾಗಿ ಹೋಗಿದ್ದಿರಬಹುದು, ಅದಕ್ಕೆ ಬೇಕಾದ ಪೋಷಕಾಂಶಗಳು ಮಣ್ಣಿನಲ್ಲಿ ಇದ್ದಿರಬಹುದು. ಆದ್ರೆ ನಮ್ಮ ಮಣ್ಣು ಕ್ವಾಲಿಟಿ ಕಡಿಮೆ ಇದ್ದ ಕಾರಣ ಆ ಎಲ್ಲ ಗುಣಗಳು ಇದು ನಮ್ಮ ಕಸಿ ಗಿಡಗಳಲ್ಲಿ ಬರಲಿಲ್ಲ. ಆದ್ರೆ ನನಗೆ ಆಗುವಾಗ ಹಲ್ವಕ್ಕೆ ತಿನ್ಲಿಕ್ಕೆ ಅಥವಾ ಹಣ್ಣು ಮಾರಾಟಕ್ಕಲ್ಲ, ನಾನು ಅದಕ್ಕಾಗಿ ಮಾಡಿದ ತೋಟ. ಅದರಿಂದ ಹಲ್ವಕ್ಕೆ ಕೈ ಇರುವಂತಹ ಹಲಸು ಬಿಟ್ಟು ಬೇರೆ ಎಲ್ಲ ತಳಿಯ ಹಲಸು ಆಗ್ತದೆ, ತುಳು ಅಂತ ಹೇಳ್ತೇವೆ ನಾವು, ಅದಿರಬಹುದು, ಬೇರೆ ಯಾವ ಹಣ್ಣು ಆಗ್ತದೆ. ಮೌಲ್ಯವರ್ಧನೆಯನ್ನ ಮಾಡಬಹುದು ಅಥವಾ ಏನಾದ್ರೂ ಹೊಸ್ತನ್ನ ಮಾಡಬಹುದು ಅಂತ ನಿಮ್ಗೆ ಹೇಗೆ ತೋರಿದ್ದು? ನನಗೆ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಕೃಷಿ ಸಹಾಯಕರಿದ್ದಾರೆ, ನಾಲ್ಕೈದು ಜನ ಇದ್ದಾರೆ, ಅವರು ಹಳಬರು ಅಂದ್ರೆ ಈಗಲೂ ಅವರೇ ಕಂಟಿನ್ಯೂ ಆಗಿದ್ದಾರೆ. ಅವರಿಗೆ ಯಾವ ಕೆಲಸವನ್ನು ನಾವು ತಿಳುವಳಿಕೆ ಕೊಡಬೇಕಾಗಿಲ್ಲ, ಅದು ಮಾಡು ಅಂತ ಹೇಳಿದ್ರೆ ಅವರು ಮಾಡಿಕೊಂಡಿರ್ತಾರೆ. ಅಂದ್ರೆ ನನಗೆ ದೊಡ್ಡ ಜವಾಬ್ದಾರಿ ಇಲ್ಲ, ಆಟೋಮೆಟಿಕ್ ಅಲ್ಲಿ ಏನಾದ್ರೂ ಒಂದು ಮಾಡುವ ಅಂತ ಕಾಣ್ತದೆ. ಅಂದ್ರೆ ನನಗೆ ತಿನ್ನುವುದರಲ್ಲಿ ಬಹಳ ಆಸಕ್ತಿ, ಉಣ್ಣುವುದರಲ್ಲೆಲ್ಲ, ತಿನ್ನುವುದರಲ್ಲಿ ಸ್ವೀಟ್ ಮತ್ತೆ ಮತ್ತೂ ಇಷ್ಟ. ಹಾಗಾಗಿ ರಟ್ಟೆ ಬಲ ಇತ್ತು ಒಂದು 10 ವರ್ಷ ಮೊದಲಲ್ವಾ, ಬಾಳೆಹಣ್ಣು ಹಲ್ವಾ, ಹಲಸಿನ ಹಣ್ಣು ಹಲ್ವಾ, ಮೊದಲಿಗೆ ಬಾಳೆಹಣ್ಣು ಹಲ್ವಾ, ಹಾಗೆ ಮಾಡಿಕೊಂಡಿದ್ದೆ. ನೀವು ಮಾಡ್ತಾ ಇದ್ರಿ? ಮಾಡ್ತಾ ಇದ್ರಿ, ದೊಡ್ಡ ಮಟ್ಟಕ್ಕಲ್ಲ. ಈ ನಮ್ಮ ಹಲಸು ಮೇಳಗಳೆಲ್ಲ ಆಗುವಾಗ ಪಡ್ರಿಯವರು ಹೇಳುದುಂಟು, ಶರ್ಮರೆ ನೀವು ಹಲಸು ಗಿಡ ನಟ್ಟಿದ್ದೀರಿ, ತಳಿ ಆಯ್ಕೆ ಮಾಡ್ತೀರಿ, ಮೇಳ ಮಾಡ್ತೀರಿ, ನೀವು ಒಂದು ಅದರಲ್ಲಿ ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಅಭಿವೃದ್ಧಿ ಮೌಲ್ಯವರ್ಧನೆ ಮಾಡಲಿಲ್ಲ ಅಂತ ಹೇಳಿದ್ರು. ಹೌದು, ಚಿಪ್ಸ್ ಮಾಡ್ಲಿಕ್ಕೆ ಜನ ಬೇಕು, ಮತ್ತೆ ಸ್ವತಃ ದುಡಿಬೇಕು, ಮತ್ತೆ ಹಪ್ಪಳ ಮಾಡ್ಲಿಕ್ಕೆ ಬಿಸಿಲು ಕಾಯ್ಬೇಕು, ಅಂದ್ರೆ ಮನೆಯವರನ್ನೆಲ್ಲ ತಕೊಂಡು ಕಷ್ಟ ಆಗ್ತದೆ, ಎಲ್ಲರಿಗೂ ದಮ್ಮೆ ಹಾಕುವ ಕೆಲಸ ನನಗೆ ಆಗ್ಲಿಕ್ಕಿಲ್ಲ. ಹಾಗೆ ಹಪ್ಪಳ ಚಿಪ್ಸಿನ ವಿಷಯ ಬಿಟ್ಟೆ, ಹಲವು ಆದ್ರೆ ಕೊಟ್ಟದ್ದನ್ನು ನಾನು ಕಾಯಿಸ್ತಾ ಇದ್ದೆ ಉರುಳಿಯಲ್ಲಿ. ಅದು ಸರಿ, ನಿಮಗೆ ಇದು ಮೊದಲಿಂದ ಗೊತ್ತಿತ್ತ ಹಲ್ವಾ ಮಾಡುವ? ಇಲ್ಲ, ಖಂಡಿತ ನಾನು ತಿನ್ನಲಿಲ್ಲ. ಆದ್ರೆ ಒಂದು ಕಡೆ ಇವರು ನಮ್ಮ ಮಂಚಿಕಜ್ಜೆ ಜಯರಾಮ್ ಭಟ್ ಅಂತ ಹೇಳುವವರ ಮನೆಯಲ್ಲಿ ಹಲ್ವಾ ಮಾಡಿದ್ರು ಹಲಸಿಂದು, ಅದು ಬಹಳ ಇಷ್ಟ ಆಯ್ತು ನನಗೆ. ಹಾಗಾದ್ರೆ ಹಲಸಿನಲ್ಲಿ ನಮಗೂ ಹಲ್ವಾ ಮಾಡಬಹುದಲ್ಲ ಅಂತೇಳಿ ಹಾಗೆ ಮತ್ತೆ ನಾನೇ ಪ್ರಾರಂಭ ಮಾಡಿದೆ. ಅದರ ಲೆಕ್ಕಾಚಾರಗಳು ಇರಲಿಲ್ಲ, ಆದ್ರೆ ಅದರಲ್ಲಿ ಕೂಡ ಲೆಕ್ಕಾಚಾರ ಮಾಡ್ಲಿಕ್ಕೆ ಒಂದು 4-5 ಸಲ ಪ್ರಯೋಗ ಮಾಡಬೇಕಾಯ್ತು. ತುಪ್ಪ ಹೆಚ್ಚಾಗಬಾರದು ಅಂದ್ರೆ ಕೈಗೆ ಹಿಡ್ಕೊಳ್ಬಾರ್ದು, ಕಾಯುವಾಗ ತುಪ್ಪ ಬಿಡ್ತದೆ, ಆ ಬಿಡುವಷ್ಟು ತುಪ್ಪ ಹಾಕ್ಲೇಬಾರದು, ಮತ್ತೆ ಸಕ್ಕರೆ ಪ್ರಿಸರ್ವೇಟಿವ್ ಆಗಿ ಎಷ್ಟು ಬೇಕಾ ಅಷ್ಟೇ. ಹಾಗೆ ಬಾಳೆಹಣ್ಣು ಹಲಸಿನೆಲ್ಲ ಮೊದಲೇ ಸಿಹಿ ಇರುವಂತದ್ದು, ಕಡಿಮೆ ಸಿಹಿ ಹಾಕಿ 1-2 ತಿಂಗಳೆಲ್ಲ ಉಳಿಸುವಂತ ಪಾಕ ಹೇಗೆ ತಯಾರು ಮಾಡುದು ಅಂತ ಹೇಳಿ ಹಾಗೆಲ್ಲ ಲೆಕ್ಕಾಚಾರ ಹಾಕಿ ಆಗುವಾಗ ಅದು ಸಕ್ಸಸ್ ಆಯ್ತು. ಅಂದ್ರೆ ಹಲಸಿನ ಹಣ್ಣಿನ ಹಲವು 2 ತಿಂಗಳಿಗೆ ಹಾಳಾಗಬಾರ್ದು, ಕೈಗೆ ಅಂಟಬಾರದು, ಹೊಸ ಜನರೇಷನ್ಗೆ ಅದು ಇಷ್ಟ ಆಗಬೇಕು. ಬಾಳೆಹಣ್ಣು ಅಷ್ಟೇ, ಅದೇ ಮಾನದಂಡದಲ್ಲಿ ಬಾಳೆಹಣ್ಣು ಹಲವು ಕೂಡ ಮಾಡಿ ಹಲಸಿನ ಹಲ್ವಾ ತಿಂದವ ಒಬ್ರು ಡಾಕ್ಟರ್ ಮಂಗಳೂರಿನವರು, ಅವರಿಗೆ ಇಷ್ಟ ಆಗಿ ಶರ್ಮರ ನೀವಿನ್ನು ಪ್ರಾಯ ಆಗ್ತಾ ಇದ್ದಾಗೆ ಇದೆಲ್ಲ ಉರುಳಿಯಲ್ಲಿ ಮಾಡುವಂತ ಕೆಲಸ ಅಲ್ಲ, ಈಗ ಬೇಕಾದಷ್ಟು ಮೆಷಿನರಿ ಎಲ್ಲ ಬಂದಿದೆ, ಈ ಪಾಕಗಳು ಜನರಿಗೆ ಸಿಗಬೇಕು, ಇದೀಗ ಎಲ್ಲಿಯೂ ಸಿಗ್ತಾ ಇಲ್ಲ, ನೀವೊಂದು ಮೆಷಿನ್ ತರಬೇಕು, ಹಲವಾದ ಮೆಷಿನ್ಗಳೆಲ್ಲ ಉಂಟು. ಒಂದ್ ದಿವಸ ಅವರೇ ಆ ಮೆಷಿನ್ ತಗೊಂಡು ಮನೆಗೆ ತಂದಿಟ್ರು. ನಾನು ಕೇಳಿಯಲ್ಲ ಇದು ಎಷ್ಟಾಯ್ತು, ಅದು ನನ್ನ ಮನೆಯಲ್ಲಿ ನಾನು ತಂದಿಟ್ರೆ ನೀವು ಎಂತದ್ದು ಹಣ ಕೇಳುವುದು ಅಂತ ಹೇಳಿ ಆ ರೀತಿ ಬಂತು. ಆಯ್ತಪ್ಪ ಇದು ನಿಮಗೆ ಇಷ್ಟ ಆದ್ರೆ ನನಗೂ ಇಷ್ಟವೇ ಅಂತ ಹೇಳಿ ಅದರಲ್ಲಿ ಮತ್ತೆ ಮೆಷಿನ್ ನಲ್ಲಿ ದುಡಿಲಿಕ್ಕೆ ಶುರು ಮಾಡಿದೆ. ದುಡಿಲಿಕ್ಕೆ ಅಂದ್ರೆ ಒಂದು ಹಾಬಿ ಆಗಿ, ಮತ್ತೆ ಎಂತ ಬೆಳಿಗ್ಗೆ ಕತ್ಲವರಿಗೆ ಹಲವು ಮಾಡುದು ಅದೆಲ್ಲ ಏನಿಲ್ಲ, ಮಾರುಕಟ್ಟೆ ಆಗ್ಬೇಕಲ್ಲ. ಮಾರುಕಟ್ಟೆ ಮಾಡುದು ಹೇಗೆ, ಮಾರುಕಟ್ಟೆ ಸಂಗತಿ ನನಗೆ ಗೊತ್ತಿಲ್ಲ, ಮಾರಾಟ ಮಾಡುದು ಅಂತ ಹೇಳಿದ್ರೆ ತುಂಬಾ ಉದಾಸೀನವು ಮತ್ತೆ ಹೆಸಿಟೇಷನ್. ನೀವು ಮುಖ್ಯವಾಗಿ ಮೊದಲಿಂದಲೂ ರೈತರು ನಮಗೆ ಅಡಿಕೆ ಮಾರಿ ಗೊತ್ತಲ್ಲದೆ ಬೇಕು ತನ್ನಿ ಅಂತ ಹೇಳಿದ್ದನ್ನು ಮಾತ್ರ ಮಾಡಬಹುದು, ನಾವು ತೆಕ್ಕೊಳ್ಳಿ ಅಂತ ಹೇಳಿ ಹೇಳುದು ಹೇಗೆ. ಆದ್ರೆ ಹಲ್ವಾ ತಿಂದವರು ಇಷ್ಟಪಡ್ಲಿಕ್ಕೆ ಶುರು ಮಾಡಿದ್ರು ಆಟೋಮೆಟಿಕಲ್ಲಿ. ಅದು ಮಾರುಕಟ್ಟೆ ನಾವು ಸ್ವಲ್ಪ ಸ್ವಲ್ಪ ಹೀಗೆ ಬಿಸಿನೆಸ್ ಗೆ ಬೇಕಾಗಿ ಆ ಉದ್ದೇಶದಿಂದ ಮಾಡಿದ್ದು ಅಲ್ಲ, ತಿನ್ಲಿಕ್ಕೆ ಕೊಟ್ಟದ್ದು ಅಲ್ಲ, ಆದ್ರೆ ಜನ ಅದನ್ನು ಇಷ್ಟಪಟ್ಟು ತಿನ್ಲಿಕ್ಕೆ ಶುರು ಮಾಡಿದ್ರು, ತಗೊಂಡೋಗ್ಲಿಕ್ಕೆ ಶುರು ಮಾಡಿದ್ರು. ಫಂಕ್ಷನ್ ಗೆ ಹಲಸಿನ ಹಲ್ವಾ ಉಂಟಾ, ಬಾಳೆಹಣ್ಣು ಹಲ್ವಾ ಉಂಟಲ್ಲ ಕೇಳಿ ಈಗ 25-30 ಕೆಜಿ ವರೆಗೆ ಕೇಳುವವರು ಇದ್ದಾರೆ. ಸರಿ, ಹೌದು, ಅದಕ್ಕೆ ಬೇಕಾದ ಪೆಟ್ಟಿಗೆಗಳು ಅಂದ್ರೆ ಅದು ಹಾಳಾಗಬಾರ್ದಲ್ಲ ಅದೆಲ್ಲ ಮಾಡಿಕೊಟ್ರೆ ಹಾಗೆ ಅದು ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗುದು ನನಗೆ ಇಷ್ಟ ಇಲ್ಲ. ಆದ್ರೆ ಯಾರಾದ್ರೂ ಮಾಡುವವರಿದ್ರೆ ನಾನು ಮಾಹಿತಿ ಕೊಟ್ಟು ಮಾಡ್ಲಿಕ್ಕೆ ಹೇಳಿಯೇನು. ಈಗ ಮಾಹಿತಿ ಕೊಡುವುದಕ್ಕಾಗಿ ನಾನು ಕೇಳೋದು, ಈಗ ಹಲಸಿನ ಹಣ್ಣನ್ನ ಹಲ್ವಾ ಮಾಡುವುದು ಹೇಗೆ? ಹಲಸಿನ ಹಣ್ಣು ಮೊದಲಾಗಿ ಚೆನ್ನಾಗಿ ಹಣ್ಣಾಗ್ಲಿಕ್ಕೆ ಇಡಬೇಕು, ಬೆಳೆದ ಕಾಯಿ ಆಗ್ಬೇಕು. ಅಲ್ಲಿ ಮರದಲ್ಲೇ ಬೆಳೆದದ್ದಾಗ್ತದ? ಹೌದು, ಮರದಲ್ಲಿ ಬೆಳೆದದ್ದನ್ನು ಬಳ್ಳಿಯಲ್ಲಿ ಇಳಿಸಿ ಜಾಗ್ರತೆಯಲ್ಲಿ ತಂದು ಒಳಗೆ ಇಡಬೇಕು. ಮರದಲ್ಲಿ ಹಣ್ಣದ್ದು ಮರ ಅದು ಆಗ್ತದೆ, ಅದು ಆಗ್ತದೆ. ಹಣ್ಣು ಸೊಳ್ಳೆ ಕಹಿ ಇರಬಾರದು, ಸಿಹಿ ಎಷ್ಟು ಕಡಿಮೆ ಇದ್ರೂ ತೊಂದರೆ ಇಲ್ಲ. ಮತ್ತೆ ಹಣ್ಣು ಒಳ್ಳೆ ಹಣ್ಣಾದ್ರೆ ಒಳ್ಳೇದು, ಅಂದ್ರೆ ಅದರ ಪಕ್ವತೆ ಅಂತ ಹೇಳ್ತಾರೆ, ಹಣ್ಣಾಗಿ ಪಕ್ವಗೊಳ್ಳುವುದು ಅಂತ. ಆ ಪಕ್ವಗೊಳ್ಳುವಾಗಲೇ ಅದು ಸರಿಯಾದ ಹಂತಕ್ಕೆ ಬಂದಿದೆ ಅಂತ ಲೆಕ್ಕ. ಅದನ್ನು ಮಿಕ್ಸಿಗೆ ಹಾಕ್ತೇವೆ ನಾವು, ಸ್ವಲ್ಪ ಹೆವಿ ಡ್ಯೂಟಿ ಮಿಕ್ಸಿ ಉಂಟು, ಅದರಲ್ಲಿ ಹಾಕಿ ನಮ್ಮ ಮೆಷಿನ್ ನಲ್ಲಿ ಒಮ್ಮೆಗೆ ಮಾಡುವಾಗ 30 kg ಪಲ್ಪ್ ಹಾಕ್ಲಿಕ್ಕೆ ಆಗ್ತದೆ. 30 kg ಪಲ್ಪ್ 2 liter ತುಪ್ಪದಲ್ಲಿ 1 ಗಂಟೆ ಬೇಯಬೇಕು, ಬೇರೆ ಸಕ್ಕರೆ ಯಾವುದು ಹಾಕ್ಲಿಕ್ಕಿಲ್ಲ. 1 ಗಂಟೆ ಈ 2 liter ತುಪ್ಪದಲ್ಲಿ 30 kg ಪಲ್ಪ್ ಬೇಯಬೇಕು. ಅದು ಮೆಷಿನೇ ಅದನ್ನೆಲ್ಲ ಕೆಲಸ ಮಾಡ್ತದೆ, ನಾವು ಎಂತ ಮಾಡ್ಲಿಕ್ಕಿಲ್ಲ. ನಾವು ಒಮ್ಮೆ ಅದಕ್ಕೆ ಹಾಕುವುದನ್ನು ಹಾಕಿ ಬಿಟ್ರೆ ಆಯ್ತು, ಆ 1 ಗಂಟೆ ಕಳೆದಾಗ ಸ್ವಲ್ಪ ದಪ್ಪ ಆಗ್ಲಿಕ್ಕೆ ಶುರು ಆಗ್ತದೆ. ನೀರು ರಟ್ಟುದೆಲ್ಲ ಉಂಟು, ಆ ಮೆಷಿನ್ಗೆ ಮುಚ್ಚಳ ಇರಲಿಲ್ಲ. ಈ ಹಲಸು ನೀರು ಸ್ವಲ್ಪ ಬೀರ್ತದಲ್ಲ, ಅದು ಕುದಿಯುವಾಗ ಎಲ್ಲ ಹೊರಗೆ ರಟ್ತದೆ, ನಮ್ಮ ಗುಳ್ಳೆಲ್ಲ ಬರ್ತದೆ. ಅದಕ್ಕೆ ಆ ಮೆಷಿನ್ಗೆ ಸೆಟ್ ಆಗುವಾಗ ಒಂದು ಮುಚ್ಚಳವನ್ನು ಮಾಡಿಕೊಂಡಿತ್ತು. ಇದೀಗ ಉರುಳಿಯಲ್ಲಿ ಮಾಡುದಿದ್ರು ಹಾಗೆಯಾ? ರಟ್ತದೆ, ಆದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಸಣ್ಣ ಬೆಂಕಿಯಲ್ಲಿ ಕಾಯಿಸಬೇಕಷ್ಟೇ, ಹತ್ರ ನಿಲ್ಲಿಕ್ಕೆ ಆಗುದಿಲ್ಲ. ಈ 1 ಗಂಟೆ ಅದು ತುಪ್ಪದಲ್ಲಿ ಬೆಂದ ಮೇಲೆ ಈ ಸಕ್ಕರೆ ಹಾಕುದು, ಸಕ್ಕರೆ ಹಾಕಿ 1 ಗಂಟೆ ಆಗುವಾಗ ಗೇರು ಬೀಜ ಹಾಕುದು. ಸಕ್ಕರೆ ಹಾಕಿ ಅದೊಂದು ಗಟ್ಟಿ ಆಗ್ಲಿಕ್ಕೆ ಶುರು ಆಗ್ತದೆ. ಗೇರು ಬೀಜ ತುಂಬಾ ಪಾಕ ಬಂದ ಮೇಲೆ ಹಾಕಿದ್ರೆ ಅದು ಇಡೀ ಹರಡುದಿಲ್ಲ. ಗೇರು ಬೀಜದಲ್ಲೂ ಅಷ್ಟೇ, ದೊಡ್ಡ ದೊಡ್ಡ ತುಂಡಿರುವ ಗೇರು ಬೀಜ ಹಾಕಿದ್ರೆ ಎಲ್ಲಾ ತುಂಡಿಗೂ ಗೇರು ಬೀಜ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಆ ಸಣ್ಣ ಸಣ್ಣ ತುಂಡುಗಳಿರುವಂತ ಒಂದು ಜಾತಿ SSP ಅಂತ ಹೇಳಿ ಅವರ ಗ್ರೇಡ್ ಅಲ್ಲಿ ಹೇಳ್ತಾರೆ, ಅದು ಸ್ವಲ್ಪ ಒಂದು ಮಾಮೂಲಿಗಿಂತ ಸ್ವಲ್ಪ ಕಡಿಮೆ ರೇಟ್ ನಲ್ಲಿ ಸಿಗ್ತದೆ, ರುಚಿಯಲ್ಲಿ ಏನು ತೊಂದರೆ ಆಗುದಿಲ್ಲ. ಅದನ್ನು ಹಾಕಿದ್ರೆ ಅದು ಇಡೀ ನಮ್ಮ ಹಲವದ ಮೇಲೆಲ್ಲ ಪಸರಿಸಿ ನಿಲ್ತದೆ. ಹಾಗೆ ಗೇರು ಬೀಜಕ್ಕೂ ಒಂದು ಮೌಲ್ಯ ಆಯ್ತು, ಮತ್ತೆ ಹಲಸಿನ ಹಣ್ಣಿಗೂ ಒಂದು ಮೌಲ್ಯವರ್ಧನೆ ಆಯ್ತು, ನಮ್ಮ ನಾವು ಸಾಕುವ ದನಗಳ ತುಪ್ಪಕ್ಕೂ ಒಂದು ಮೌಲ್ಯವರ್ಧನೆ ಬಂತು. ಹಾಗೆ ಅದನ್ನೆಲ್ಲ ಸೇರಿಸಿಕೊಂಡು ಮಾಡಿದ ಪಾಕ. ಸರಿ, ಈಗ ಪಾಕ ಮಾಡಿ ಎಲ್ಲ ಆದಮೇಲೆ ಅದನ್ನ ಆರ್ಲಿಕ್ಕೆ, ಹಾ ನಾವು ಅದು ಸ್ಟೀಲಿನ ಟ್ರೇಗಳು ಉಂಟು, ಸಾಮಾನ್ಯ 30 kg ಹಲಸಿನ ಹಣ್ಣಿಗೆ 10 kg ಸಕ್ಕರೆ, ಅಂದ್ರೆ 3:1, 2 liter ತುಪ್ಪ, 1 kg ಅಷ್ಟು ಗೇರು ಬೀಜ, ಇದೆಲ್ಲ ಹಾಕಿದ ಒಂದು ಪಾಕ ಆಗುವಾಗ ಸುಮಾರು ಅದು ತುಪ್ಪ ಬಿಡ್ಲಿಕ್ಕೆ ಹೊರಗೆ, ಅಂದ್ರೆ ತುಪ್ಪ ಬಿಡುವಂತದ್ದು ಇಲ್ಲ, ಯಾಕೆಂದ್ರೆ ತುಪ್ಪ ಬಿಡಬಾರದು, ತುಪ್ಪ ಬಿಟ್ಟರೆ ಅದೆಲ್ಲ ಸ್ವಲ್ಪ ಎಕ್ಸೆಸ್ ಆಗ್ತದೆ ಅಂತ ಲೆಕ್ಕ. ಆ ಕೊನೆಯ ಹಂತ ತುಪ್ಪ ಬಿಡುವ ಹಂತದಲ್ಲಿ ನಾವು ಅದನ್ನು ತೆಗಿಲಿಕ್ಕೆ ಶುರು ಮಾಡುದು. ಒಂದು 10 ನಿಮಿಷದಲ್ಲಿ ಅದನ್ನು ತೆಗೆದು ಟ್ರೇಗೆ ಹಾಕಿ ಆಗ್ತದೆ. ಟ್ರೇಯಲ್ಲಿ ನಿಜವಾಗಿ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರದು, ಆದ್ರೆ ಇದು ಅಂಟಿಕೊಳ್ಳದಾಗಿ ಇರುವಂತಹ ವ್ಯವಸ್ಥೆಗಳು ಇಲ್ಲ. ಇದು ಟಿಶ್ಯೂ ಪೇಪರ್ ಹಾಕಿ ಆಯ್ತು, ಮತ್ತೆ ಬರೀ ಟ್ರೇಗೆ ಹಾಕಿ ಆಯ್ತು, ಇದೆಲ್ಲ ಸರಿ ಕೇಳುವುದಿಲ್ಲ. ಹಾಗೆ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್, ಹೊಸ ಹೊಸ ಪ್ಲಾಸ್ಟಿಕ್ ಅನ್ನೇ ಉಪಯೋಗ ಮಾಡ್ತಾ ಇದ್ದೇವೆ. ಅದು ಈಗ ಕೆಲವರದ್ದು ಆಕ್ಷೇಪಗಳು ಉಂಟು, ಇಲ್ಲ ಅಂತ ಇಲ್ಲ. ಹಾಗೆ ಈಗ ಮರದ ಟ್ರೇ ಕೂಡ ಮಾಡಿದ್ದೇವೆ, ಪ್ಲಾಸ್ಟಿಕ್ ಇಲ್ಲದೆ ಕೂಡ ಅದರಿಂದ ಎಬ್ಬಿಸ್ಲಿಕ್ಕೆ ಆಗ್ತದೆ, ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಪ್ಲಾಸ್ಟಿಕ್ ಬೇಡ ಅಂತ ಹೇಳುವವರಿಗೆ ಮರದ ಟ್ರೇಯ ಹಲ್ವಾ ಮಾಡಿಕೊಡುತ್ತೀವಿ, ಮಾಡಿಕೊಡುದು, ಇದು ತೊಂದರೆ ಇಲ್ಲ, ಆಗ್ತದೆ ಅಂತ ಹೇಳುವವರಿಗೆ ಪ್ಲಾಸ್ಟಿಕ್. ಸರಿ, ಈಗ ಇದರಲ್ಲಿ ಪ್ಲಾಸ್ಟಿಕ್ ಅಥವಾ ಮರದ ಟ್ರೇಯಲ್ಲಿ ಇದು ಎಷ್ಟು ಸಮಯ ನಿಲ್ಬೇಕು ಅಂದ್ರೆ, ನಾವು ಸುಮಾರು 6 ಗಂಟೆಗೆ ನಮ್ಮ ಈಗ ಕೆಲಸ ಶುರು ಆಗ್ತದೆ, ಮಿಕ್ಸಿಗೆ ಹಾಕಿ 6 ಗಂಟೆಗೆ ಹಲ್ವಾ ಮೆಷಿನ್ಗೆ ಹಾಕಿದ್ರೆ, ಪಲ್ಪ್ ಹಾಕಿದ್ರೆ 10 ಗಂಟೆಗೆ 3 ಗಂಟೆ 9:30-10 ಗಂಟೆಗೆ ಇದ್ರ ಕೆಲಸ ಎಲ್ಲ ಮುಗಿತದೆ. 10 ಗಂಟೆಗೆ ನಾವು ಟ್ರೇಯನ್ನು ಕೊಂಡೋಗಿ ಒಳಗಿಟ್ರೆ ಅದಕ್ಕೆ ಒಂದು ಬಟ್ಟೆ ಎಲ್ಲ ಹೊದಿಸ್ಲಿಕ್ಕೆ ಉಂಟು, ಅಂದ್ರೆ ಧೂಳು ಎಂತಾದ್ರೂ ಕೀಟಗಳೆಲ್ಲ ಬರದಾಗೆ. ಮರುದಿವಸ ಬೆಳಿಗ್ಗೆ ಅದಕ್ಕೋಸ್ಕರವೇ ಇರುವಂತ ಪೆಟ್ಟಿಗೆಗಳು, ಪ್ಲಾಸ್ಟಿಕ್ನ ಪೆಟ್ಟಿಗೆಗಳು, ಅದರಲ್ಲಿ ತುಂಡು ಮಾಡಿ, ಸಣ್ಣ ತುಂಡು ಮಾಡಿ ಅಲ್ಲ, ದೊಡ್ಡ ದೊಡ್ಡ ಪೆಟ್ಟಿಗೆಗಳ ಗಾತ್ರದ ತುಂಡುಗಳನ್ನು ಮಾಡಿ ನಾವು ಅದನ್ನು ಲೇಯರ್ ಬೈ ಲೇಯರ್ ಇಡ್ತೇವೆ. ಹಾಗೆ ಅದು ಹಾಗೆ ಸ್ಟಾಕ್ ಈಗ ಅಲ್ಲಿಂದ ಮತ್ತೆ ಮುಂದಕ್ಕೆ ಬೇಕಾದಾಗೆ ಕಟ್ ಮಾಡಿ ಕೊಡುದು. ಇದಕ್ಕೆ ಗಾಳಿ ತಾಗಲೇಬಾರದು, ಗಾಳಿ ತಾಗಿದ್ರೆ ಅದು ತೇವವನ್ನು ಹೀರಿಕೊಳ್ತದೆ, ಅದು ಕೈಗೆಲ್ಲ ಅಂಟ್ಲಿಕ್ಕೆ ಶುರು ಆಗ್ತದೆ. ಈ ಬಾಕ್ಸ್ಗಳ ಒಳಗೆ ಹಾಕಿದ ಹಲ್ವಾ ಅಲ್ಲಿಗೆ ಒಂದು ಇನ್ನೊಂದು ಪಕ್ವತೆ ಬರ್ತದೆ ಅದಕ್ಕೆ, ಅದು ಬಾಳೆಹಣ್ಣಾದ್ರೂ ಹಲಸಿನ ಹಣ್ಣಾದ್ರೂ ಆಗಲ್ಲ. ಇದು ಹೀಗೆ ಇಟ್ಟರೆ ನಿಮಗೆ 2 ತಿಂಗಳೆಲ್ಲ ತೊಂದರೆ ಇಲ್ಲ. ಈಗ ಈ ಬಾಳೆಹಣ್ಣಿನ ಹಲ್ವಾ ಕೂಡ ನೀವು ಮಾಡಿದ್ದೀರಿ? ಹೌದು. ಹೇಗೆ ಅದು? ಬಾಳೆಹಣ್ಣು ಪ್ರೊಸೆಸ್ ಇದೆ, ಸೇಮ್ ಪ್ರೊಸೆಸ್. ಈ ಹಲ್ವಾದ ವಿಚಾರ ಬರುವಾಗ ಮೊದಲು ಸಪಾದ ಭಕ್ಷ ಅಂತ ಮಾಡ್ತಿದ್ರು, ಬಾಳೆಹಣ್ಣನ್ನು ತುಪ್ಪದಲ್ಲಿ ಬೇಯಿಸಿ ಮಾಡುವಂತ ಒಂದು ಇದು ಅತ್ಯಂತ ಉತ್ಕೃಷ್ಟ ಒಂದು ಸತ್ಯನಾರಾಯಣ ಪೂಜೆಗೆ ಮಾಡುವಂತದ್ದು. ಅದೇ ಮೆಥಡ್ ನಲ್ಲಿ ಅದೇ ಕಾನ್ಸೆಪ್ಟ್ ಇಟ್ಟುಕೊಂಡು ನಾನು ಹಲ್ವಾ ಮಾಡಲಿಕ್ಕೆ ಶುರು ಮಾಡಿದ್ದೆ. ಹಾಗಾಗಿ ಅದರ ನಿಜವಾದ ಒರಿಜಿನಲ್ ಟೇಸ್ಟ್ ಈ ಹಣ್ಣನ್ನು ತುಪ್ಪದಲ್ಲಿ ಬೇಯಿಸುವಂತ ಕಾನ್ಸೆಪ್ಟ್. ಅದರಿಂದಾಗಿ ಈ ಹಲ್ವಾ ಈ ತರ ಟೇಸ್ಟ್ ಬರ್ತದೆ ಅಂತ ತಿಳ್ಕೊಂಡಿದ್ದೇನೆ. ಸರಿ, ಈಗ ನಾವು ಮತ್ತೆ ಬಾಳೆಹಣ್ಣಿದಕ್ಕೆ ಬರುವುದಾದ್ರೆ ಯಾವ ಬಾಳೆಹಣ್ಣಿಂದು ಹಲ್ವಾ ಮಾಡ್ಲಿಕ್ಕೆ ಆಗ್ತದ? ಸುಮಾರು ಹಲವು ಜಾತಿಯ ಬಾಳೆಹಣ್ಣನ್ನು ಹಲ್ವಾ ಮಾಡಿ ನೋಡಿದ್ದೇನೆ. ನೇಂದ್ರ ಆಗ್ತದೆ, ಆದ್ರೆ ನಾವು ಬೆಳೆಯುವುದಿಲ್ಲ, ಅಂದ್ರೆ ಅದಕ್ಕೆ ಫಿರುಡನ್ನು ಹಾಕಬೇಕಾಗ್ತದೆ, ಹಾಗೆ ಆಗುದಿಲ್ಲ. ನಮ್ಮ ಬಾಳೆಗಳಿಗೆ ಯಾವುದೇ ಗೊಬ್ಬರವೂ ಇಲ್ಲ, ನೀರು ಸ್ವಲ್ಪ ಸ್ವಲ್ಪ ತೋಟ ಒಟ್ಟಿಗೆ ಇದ್ದದ್ದು, ಅದಕ್ಕೆ ಅಂತ ಬೇರೆ ಕೃಷಿ ಇಲ್ಲ. ಹಾಗೆ ನಮ್ಮ ಬಾಳೆ ಕದಳಿ ಮತ್ತು ಜಾಯಿಂಟ್ ಗವರ್ನರ್ ಅಂತ ಹೇಳುವಂತದ್ದು. ಜಾಯಿಂಟ್ ಗವರ್ನರ್ ಅಂತ ಹೇಳಿದ್ರೆ ಅದೆಂದು? ಅದು ಕರ್ಪೂರವಲ್ಲಿಂತ ತಮಿಳುನಾಡಿನ ಹೆಸರು. ಮತ್ತೆ ಜಾಯಿಂಟ್ ಗವರ್ನರ್ ಅಂದ್ರೆ ಅದು ಅಧಿಕೃತ ಅದರ ಒಂದು ಹೆಸರು. ಹಾಗೆ ಅದಕ್ಕೆ ಸುಮಾರು ಹೆಸರು ಉಂಟು. ಅಪರೂಪಕ್ಕೆ ಅದು ನಮ್ಮ ಕಾಡು ತಳಿಗಳಿಗೆ ಸ್ವಲ್ಪ ಹತ್ತಿರದ ತಳಿ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅದರಲ್ಲಿ ಯಾವಾಗಾದ್ರೊಮ್ಮೆ ಬೀಜ ಬರುವುದುಂಟು, ಆ ಬೀಜದಿಂದ ಗಿಡ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಮಿಕ್ಸಿಯಲ್ಲಿ ಅದೆಲ್ಲ ಹುಡಿಯಾಗಿ ಹೋಗ್ತದೆ, ಅದರಿಂದ ತೊಂದರೆ ಆಗುದಿಲ್ಲ. ಆ ಬಾಳೆ ಕರ್ಪೂರವಲ್ಲಿ ಅಂತ ಹೇಳುವಂತ ತಳಿ ಅದು ಹಲ್ವಕ್ಕೆ ಅತ್ಯಂತ ಉತ್ಕೃಷ್ಟ. ಯಾಕೆ ಅಂತ ಹೇಳಿದ್ರೆ ಬುಡದಿಂದ ಮೇಲೆವರೆಗೆ ಒಮ್ಮೆಲೆ ಹಣ್ಣಾಗಿ ಸಿಗ್ತದೆ, ಕಂಪನಿಗೆ ಬೇಕಾದಾಗೆ. ನಿಮ್ಮ ಕದಳಿ ಕೆಳಗಿಂದ ಮೇಲಕ್ಕೆ ಹಣ್ಣಾಗಿ ಕೊಂಡು ಹೋಗುದು, ಆಗ ಮೇಲಿಂದ ಕುಳಿಲಿಕ್ಕೆ ಶುರು ಆಗ್ತದೆ, ಸರಿ ಹಣ್ಣಾಗಿ ಸಿಗುದಿಲ್ಲ. ಇದು ಹಾಗಲ್ಲ, ಇದು ಒಂದು ಉತ್ಕೃಷ್ಟ ತಳಿ. ತಳಿ ಇದು ತುಂಬಾ ಕಾಸ್ಟ್ಲಿಯಾ? ಅತ್ಯಂತ ಕಡಿಮೆ ದರದ ಒಂದು, ಇದಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದಾಗೆ ಆಗಿದೆ. ನನಗೆ ಅದನ್ನು ಮೌಲ್ಯವರ್ಧನೆ ಮಾಡಬೇಕು ಅಂತ ಕಂಡದ್ದು ಹಾಗೆ. ನಾವೀಗ ಅದನ್ನು ನಡ್ತಾ ಇದ್ದೇವೆ, ಅದಾಗೆ ಫಸಲು ಕೊಡ್ತಾ ಇದೆ, ರೋಗ ಕಡಿಮೆ, ರೋಗ ಇಲ್ಲ. ಇದರಷ್ಟು ಒಳ್ಳೆ ತಾಳಿ ಬೇರೆ ಇಲ್ಲಮ್ಮ. ತಿನ್ಲಿಕ್ಕೆ ಕೂಡ ಒಳ್ಳೆ, ತಿನ್ಲಿಕ್ಕೆ ಒಳ್ಳೆ ರುಚಿ ಉಂಟು. ಮತ್ತೆ ಕನರು ಕಡಿಮೆ, ಕನರು ಕಡಿಮೆ ಆದ ಕಾರಣ ಕಪ್ಪ ಕಪ್ಪಾಗುವವರೆಗೆ ನಾವು ಅದನ್ನು ಅಲ್ಲಿ ಕಾಯ್ಬೇಕು ಅಂತ ಇಲ್ಲ. ಮತ್ತೆ ಕಪ್ಪಾಗ್ಲಿಕ್ಕೆ ಆಗುವಾಗಲೂ ಅದು ಹಾಗಿದ್ರೆ ಇನ್ನು ಉತ್ಕೃಷ್ಟ ಆಗ್ತದೆ ಹಲ್ವಾ. ಅಂತಹ ಹಣ್ಣಿನಿಂದ ಮಾಡಿದ ಹಲ್ವಾ ಒಂದು 10 ದಿವಸ ಕಳೆದ ಮೇಲೆ ಒಂದು ಜೇನನ್ನು ಬಾಯಿಗೆ ಹಾಕಿಕೊಂಡಾಗ ಆ ಟೇಸ್ಟ್ ಕೂಡ ಬರ್ತದೆ. ಇದರಿಂದ ನೀವು ಮಾಡ್ತಾ ಇದ್ರಿ? ಹೌದು ಹೌದು, ಅದರಿಂದ. ಮತ್ತೆ ಹಲಸಿನ ಹಣ್ಣು, ಹಲಸು ಈಗ ಮೊನ್ನೆ ಲಾಸ್ಟ್ ಮುಗಿಯಿತು, ಇನ್ನೀಗ ಮೇ ತಿಂಗಳು ಬರದೆ ಹಲಸು ಸಿಗುದಿಲ್ಲ. ಹೌದು, ಈಗ ಬಾಳೆಹಣ್ಣು ಮಾತ್ರ. ಬಾಳೆಹಣ್ಣಿನ ಹಲ್ವಾ ಮಾಡ್ತೀವಿ. ಹೌದು, ಬಾಳೆಹಣ್ಣಿನ ಹಲ್ವಾ ನೀವು ಮೊದಲಿಂದಲೂ ಕೂಡ ಇದೇ ತರ ಮಾಡ್ಕೊಂಡು ಬಂದಿದ್ದೀರಿ? ಅಂದ್ರೆ ಮೆಷಿನ್ ಬಂದ ಮೇಲೆ ನಮ್ಮ ಇದು ಸಕ್ಸಸ್ ಜಾಸ್ತಿ ಆದ್ದು. ಹೌದು, ಹಾಗೆ. ಇದಕ್ಕೆ ಬೇಕಾದಂತ ಬಾಳೆಹಣ್ಣೆಲ್ಲ ನೀವೇ ಬೆಳೆಸೋದು ತರ್ತೀವಿ? ಅಂದ್ರೆ ನಾವು ನಮ್ಮ ತೋಟದಲ್ಲಿ ದಿವಸಕ್ಕೆ ಒಂದು ಗೊನೆ ಕಡಿಯುವ ಹಾಗೆ ವ್ಯವಸ್ಥೆ ಉಂಟು. ಒಂದು ಕೊನೆ ಅಂದ್ರೆ ಯಾಕೆ ಹೇಳಿದ್ದೇನೆ ಅಂತೇಳಿ, ನಮ್ಮಲ್ಲಿ ದನಗಳಿದ್ದಾವೆ, ಈ ದನಗಳಿಗೆ ಪ್ರತಿ ದಿವಸವೂ ಬೆಳಿಗ್ಗೆ ಒಂದು ಆಹಾರ ಆಗ್ಬೇಕು. ಅಕ್ಕಚ್ಚು ಕೊಟ್ಟ ಮೇಲೆ ಈ ಒಂದು ಬಾಳೆದಿಂಡನ್ನು ಹಾಗೆ ಸಜಪ್ಪಿ ಹಾಕುವುದು ಬೈಪಣೆಗೆ, ಅತ್ಯಂತ ಖುಷಿ ಪಟ್ಟು ತಿಂತವೆ. ಮತ್ತೆ ಆರೋಗ್ಯದಲ್ಲಿಯೂ ಸಮಸ್ಯೆ ಆಗಲಿಲ್ಲ ದನಗಳಿಗೆ, ಹಾಗಾಗಿ ನಾವು ಅದನ್ನು ದನಗಳಿಗೆ ಕೊಡ್ತೇವೆ. ಆಗ ದಿನಕ್ಕೆ ಒಂದು ದನಗಳಿಗೂ ಆಯ್ತು, ಒಂದು ಕೊನೆ ನಮಗೂ ಒಳಗೆ ಬಂತು. ನಮ್ಮಲ್ಲಿ ಬೇಕಾದಷ್ಟು ಬಾಳೆ ಉಂಟು, ಇನ್ನು ದೊಡ್ಡ ಮಟ್ಟಿಗೆ ವಿಸ್ತರಿಸುವ ಯೋಜನೆಯು ನನಗಿಲ್ಲ. ಹಾಗಾಗಿ ನಾನು ಅದರ ಅಲ್ಲಿಂದಲ್ಲಿಗೆ ಅದರಲ್ಲಿ ಸುಧಾರಿಸ್ತಾ ಇದ್ದೇನೆ. ಈಗ ಈ ಎರಡು ಸ್ವೀಟ್ಗಳಲ್ಲದೆ ವಿಶೇಷವಾಗಿ ಬೇರೆ ಏನಾದ್ರೂ ಮಾಡುವಂತದ್ದುಂಟ? ಇನ್ನೊಂದು ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿ ಸೇರಿಸಿದ, ತೆಂಗಿನಕಾಯಿ ತುರಿ ಮಾಡಿ ಹುರಿದು ಅದಕ್ಕೆ ಮತ್ತೆ ಹಲಸಿನ ಹಣ್ಣು ಹಾಕುದು. ತುಂಬಾ ಅಲ್ಲ, ಇದೊಂದು 10 ತೆಂಗಿನಕಾಯಿಗೆ 2 ಕಿಲೋ ಪಲ್ಪಿನಷ್ಟು ಹಾಕುದು. ಅಂದ್ರೆ ಜಾಕ್ ಫ್ರೂಟ್ ವಿತ್ ಕೋಕೋನಟ್ ಬರ್ಫಿ, ಅದು ಬರ್ಫಿ ತರ ಬರ್ತದೆ ಅದು ಕೂಡ. ಹಾಗೆ ಅದಕ್ಕೆ ತುಂಬಾ ದೊಡ್ಡ ಶ್ರಮ ಇಲ್ಲ ನೋಡಿ, ತೆಂಗಿನಕಾಯಿ ತುರಿಯುದು ಮಾತ್ರ ಕೆಲಸ. ಮಿಕ್ಸಿಯಲ್ಲಿ ಹಾಕಿಕೊಂಡ್ರೆ ಆಯ್ತು. ಅದಕ್ಕೆ ಜಾಕಾಬ್ ಅಂತ ಹೆಸರಿಟ್ಟಿದ್ದೇವೆ. ಅದು ಒಳ್ಳೇದಾಗ್ತದೆ ತಿನ್ಲಿಕ್ಕೆ, ಆದ್ರೆ ನಾನು ಮಾರುಕಟ್ಟೆ ಮಾಡಿಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಮಾಡ್ಲಿಲ್ಲ. ಅದನ್ನ ಹಾಗೆ ಬದಿಗಿಟ್ಟಿದ್ದೇನೆ, ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗ್ತದೆ. ಅದು ಕೂಡ ಈ ಹಲ್ವಾ ಮಾಡುವ ಹಾಗೆ? ಹಾಗೆ ಎಲ್ಲ ವಿಧಾನ ಹಾಗೆ, ಸ್ವಲ್ಪ ಬೇಗ ಆಗ್ತದೆ. ಅದು ತೆಂಗಿನಕಾಯಿ ಉಂಟಲ್ಲ, ಹಾಗೆ ಅದರಲ್ಲಿ ನೀರಿಲ್ಲ, ನೀರಾರ್ಲಿಕ್ಕೆ ಅಂತ ಹೇಳುವ ಕೆಲಸ ಇಲ್ಲ. ಹಾಗಾಗಿ ಹಾಗಾಗಿ ತೆಂಗಿನಕಾಯಿಯನ್ನ ಹಾಕೋದ್ರಿಂದ ನೀವು ಕಾಯಿ ಹಾಕುದ ಅಲ್ಲ ಕೊಬ್ಬರಿ ಹಾಕುವಂತದ? ಕೊಬ್ಬರಿ ಅಲ್ಲ, ಇದೆ ತೆಂಗಿನಕಾಯಿ ಹುರಿಯುವುದು, ಮಿಕ್ಸಿಗೆ ಹಾಕಿ ಅದನ್ನು ಫಸ್ಟ್ ಗೆ ಹುರ್ಕೊಳ್ಳುವುದು. ಮೆಷಿನ್ ಹುರಿತದೆ ಅದು, ಸುತ್ತು ತಿರುಗುವಾಗ ಅದು ಬಿಸಿಯಾಗಿ ಅದು ಹುರಿದಾಗ್ತದೆ. ಮತ್ತೆ ಸ್ವಲ್ಪ ತುಪ್ಪ, ಸ್ವಲ್ಪ ಕಡಲೆ ಹುಡಿ ಹಾಕಬೇಕಾಗ್ತದೆ ಪರಿಮಳಕ್ಕೆ. ಮತ್ತೆ ಕೊನೆಗೆ ಸಕ್ಕರೆ ಮತ್ತೆ ಹಲಸಿನ ಹಣ್ಣು ಹಾಕಿದ್ರೆ ಅದೆಲ್ಲ ದೊಡ್ಡ ಕೆಲಸ ಇರುವುದಿಲ್ಲ ಅದಕ್ಕೆ. ಆದ್ರೆ ಅದರ ಬಾಳಿಕೆ ಕಡಿಮೆ, ಇದರಷ್ಟಿಲ್ಲ. ತೆಂಗಿನಕಾಯಿ ಹಾಕುವ ಕಾರಣ ಒಂದು 10 ದಿವಸದಲ್ಲಿ ಅದು ಮುಗಿಬೇಕು, ಆದ್ರೆ ತಿನ್ಲಿಕ್ಕೆ ರುಚಿ ಆಗ್ತದೆ. ಈ ಹಲ್ವಗಳು ಬಾಳಿಕೆ ಎಷ್ಟುಂಟು? ಹಲ್ವಗಳಿಗೆ ಮಿನಿಮಮ್ 2 ತಿಂಗಳು, ಮತ್ತೆ ಮ್ಯಾಕ್ಸಿಮಮ್ 6 ತಿಂಗಳು ಇಟ್ಟು ತಿಂದವರು ಇದ್ದಾರೆ, ಕೆಲವರು ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ. ಅವರೇ ಹೇಳಿದ್ ನನಗೆ, ನಾನು ಎಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಹೌದು, ಅಂದ್ರೆ ಎಷ್ಟು ಅಂತ ಇಟ್ಟುಕೊಳ್ಳುದು? ಹಾಗಾಗಿ 2 ತಿಂಗಳು ಬಾಳಿಕೆ ಬರ್ತದೆ ಬರ್ತದೆ. ನೀವು ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಅಗತ್ಯವೇ ಇಲ್ಲ. ಮತ್ತೆ ಇನ್ನೊಂದು, ನಮ್ಮ ಹಲ್ವ ಸಕ್ಸಸ್ ಆಗಲಿಕ್ಕೆ ಇನ್ನೊಂದು ಕಾರಣ ಅದಕ್ಕೆ ಎಕ್ಸ್ಟ್ರಾ ಯಾವುದೇ ಪರಿಮಳಗಳನ್ನು ಸೇರಿಸದೇ ಇರುವುದು. ಉದಾಹರಣೆಗೆ ಜಾಯಿಕಾಯಿ ಇರ್ಬೋದು, ಲವಂಗ ಇರ್ಬೋದು, ಏಲಕ್ಕಿ, ಯಾವುದೇ ಪರಿಮಳಗಳಿಲ್ಲ, ಅದರದ್ದೇ ಪರಿಮಳ. ನೀವು ಹೊರಗಿಂದ ತಂದ ಪರಿಮಳ ಅಲ್ಲದೆ ನಿಮ್ಮದು ಹಾಕುದಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾವುದು ಇಲ್ಲ. ಹಲಸಿನ ಹಣ್ಣಿನ ಪರಿಮಳ ಏನು, ಅದು ಮಾತ್ರ. ಬಾಳೆಹಣ್ಣಿಗೆ ಬಾಳೆಹಣ್ಣು ಪರಿಮಳ ಮಾತ್ರ. ಈಗ ಜಾಕೊಬ್ ಅಂತ ಹೇಳಿದೆ, ಅದಕ್ಕೆ ಹಲಸಿನ ಹಣ್ಣಿನ ಪರಿಮಳ. ಹಾಗೆ ತೆಂಗಿನಕಾಯಿ ಬರ್ಫಿ ಮಾಡ್ಲಿಕ್ಕೆ ಆಗ್ತದೆ ಮಾಮೂಲಿ ಮಾಡುವಾಗ, ಅದಕ್ಕೂ ಪರಿಮಳ ಇಲ್ಲ. ತೆಂಗಿನಕಾಯಿಯ ಪರಿಮಳ ಬರಬೇಕು. ತೆಂಗಿನಕಾಯಿಗೆ ಕೊಕ್ಕೋ ಹಾಕಿ ಹುರಿದ ಕೊಕ್ಕವನ್ನು ಪಲ್ಪ್ ಮಾಡಿ, ಪಲ್ಪ್ ಅಂದ್ರೆ ಹುಡಿ ಮಾಡಿ ಮಿಕ್ಸ್ ಮಾಡಿ, ಅದೊಂದು ಕೊಕ್ಕೋ ಬರ್ಫಿ, ಕೊಕ್ಕೋ ಬರ್ಫಿ ಅಂತ. ಅದಕ್ಕೆ ಒಂದು 10-15 ದಿವಸದಿಂದ ಹೆಚ್ಚು ಇದು ಶೆಲ್ಫ್ ಲೈಫ್ ಇಲ್ಲ. ಹಾಗೆ ಇನ್ನೊಂದು ಮೊನ್ನೆ ಇತ್ತೀಚೆಗೆ ತಯಾರು ಮಾಡಿದ್ದು ಸಂಪನ್ನ ಅಂತ, ಕುಂಬಳಕಾಯಿಯನ್ನು. ಕುಂಬಳಕಾಯಿಯಲ್ಲಿ ನೀರು ಜಾಸ್ತಿ, ಅದನ್ನು ಬೇಗ ಆರಿಸ್ಲಿಕ್ಕೆ ಆಗುದಿಲ್ಲ. ನೀರು ತೆಗೆದ್ರೆ ಕುಂಬಳದ ರುಚಿ ಹೋಯ್ತು. ಅದಕ್ಕೆ ಅದು ಬೇಗ ನೀರು ಆರುವಾಗೆ ಮಾಡ್ಲಿಕ್ಕೆ ಒಂದು ಇಷ್ಟು ಪ್ರಮಾಣಕ್ಕೆ ಒಂದಿಷ್ಟು ಅಕ್ಕಿ ಅಂತ ಹಾಕ್ಲಿಕ್ಕೆ ಶುರು ಮಾಡಿದ್ದು. ಅಕ್ಕಿ ಹಾಕಿದಾಗ ಅದು ಅಕ್ಕಿ ಬೇಯಲಿಕ್ಕೆ ಈ ನೀರನ್ನು ಉಪಯೋಗ ಮಾಡಿಕೊಳ್ತದೆ. ಹಾಗೆ ನೀರು ಬೇಗ ಆರ್ತದೆ, ಪಾಕ ಸ್ವಲ್ಪ ಬೇಗ ಬರ್ತದೆ. ಹಾಗೆ ಅದು ಕೂಡ ಕೆಲವರಿಗೆ ಇಷ್ಟ ಆಯ್ತು, ಕೆಲವರಿಗೆ ಈ ಮೊಸರು ಅಂತ ಹೇಳುವ ಲೆಕ್ಕದಲ್ಲಿ ಅಕ್ಕಿ ಹಾಕಿದ್ದು ಇಷ್ಟ ಆಗ್ಲಿಲ್ಲ. ಆದ್ರೆ ನನಗೆ ತಿನ್ನಲಿಕ್ಕೆ ಇಷ್ಟ ಆಗಿದೆ. ಅದು ಹಲ್ವಾವೇ? ಅದು ಹಲ್ವಾ ಅಂದ್ರೆ ಅಕ್ಕಿಯ ಕೇಸರಿ ಬಾತ್ ಅಂತ ಹೇಳ್ತಾರೆ. ಇದಕ್ಕೆ ಕುಂಕುಮ ಕೇಸರಿ ಹಾಕ್ಲಿಕ್ಕೆ ಉಂಟು, ಕಾಶಿ ಹಲ್ವಾ ಅಂತ ಹೇಳ್ತಾರೆ. ಅದರ 2 ಡ್ರಮ್ ಮಿಕ್ಸ್ ಕುಂಕುಮ ಕೇಸರಿ ಹಾಕುವ ಕಾರಣ ಇದು ಅನ್ನದ ಕೇಸರಿ ಬಾತು. ಕುಂಬಳಕಾಯಿದ್ದಾದ ಕಾರಣ ಕಾಶಿ ಹಲ್ವಾ. ಹಾಗೆ ಅದರ 2 ಮಿಕ್ಸಿನ ಇದಾದ ಕಾರಣ ಅದಕ್ಕೆ ಸಂಪನ್ನ ಅಂತ ಒಂದು ಹೆಸರಿಟ್ಟು ಈಗ ಮೊನ್ನೆ ಇದು ಸಾರಡ್ಕದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಅದು ಬಿಡುಗಡೆ ಮಾಡಿದ್ದೇವೆ. ಅದು ಎಷ್ಟು ಜನಕ್ಕೆ ಇಷ್ಟ ಆಗ್ತದೆ ಅಂತ ಹೇಳುದು ನಂತರದ ಪ್ರಶ್ನೆ. ಆದ್ರೆ ಯಾರು ಮಾಡುವವರಿಗೊಂದು ಸ್ಫೂರ್ತಿಗೆ ಬೇಕಾಗಿ. ಸರಿ, ಅದನ್ನು ಕೂಡ ಇದೇ ಮಾಡುವಂತ ವಿಧಾನ ಇದಾನಲ್ಲ, ಇದೇ ಮೆಷಿನ್ ಅಲ್ಲಿ ಇದೇ ತರ. ಸ್ವಲ್ಪ ಸಮಯದ ವ್ಯತ್ಯಾಸ ಇರಬಹುದು, ಆದ್ರೆ ಕುಂಬಳಕಾಯಿ ಇದ್ದಾಗುವಾಗ ತುಂಬಾ ಕುಂಬಳಕಾಯಿ ಹಾಕಿದ್ರೆ ನಿಮಗೆ 3 ಗಂಟೆ ಬೇಕಾಗ್ತದೆ, ತಿನ್ನಕ್ಕೆ ರುಚಿ ಆಗ್ತದೆ. ಅದಕ್ಕೆ ಮನೆಯಲ್ಲೇ ನೀವು ಬೆಳೆಸ್ತಿರೋ ಕುಂಬಳಕಾಯಿ ಅಲ್ಲ, ನಮ್ಮಲ್ಲಿ ಈಗ ಕೆಲಸದವರೆಲ್ಲ ಯಾರಾದ್ರೂ ಅಲ್ಲಿ ಮನೆ ಹತ್ರ ಕುಂಬಳ ಬೋರ್ಡ್ ಅಂತ ಕೇಳ್ತಾರೆ, ಅಂದ್ರೆ ಕುಂಬಳಕಾಯಿ ಬೇಕು ಅಂತ ಕೇಳಿದ್ರೆ ಬೇಡ ಅಂತ ಹೇಳಲಿಕ್ಕಿಲ್ಲ. ಇದು ಸ್ವಲ್ಪ ಕೆಲವರು ತಗೊಳ್ತಾರೆ, ಈಗ ಮಾರುಕಟ್ಟೆ ದೊಡ್ಡ ಮಟ್ಟದಿಂದ ಇಲ್ಲ ಅದಕ್ಕೆ. ಆದ್ರೆ ನಮ್ಮ ಕೆಲಸದವರು ಎಲ್ಲ ಯಾರಾದ್ರೂ ಅವರು ಹೇಗೆ ಉಪಯೋಗ ಮಾಡುದು ಕಡಿಮೆ ನಮಗೆ ಆಗ್ತದೆ. ಸರಿ, ಈಗ ಮಾರುಕಟ್ಟೆ ಬಗ್ಗೆ ಮಾತಾಡುದಿದ್ರೆ, ನೀವು ಹೇಳಿದ್ರಿ ಇದನ್ನು ನಾನು ಪ್ರಾರಂಭ ಮಾಡಿದ್ದು ಇದು ಒಂದು ವ್ಯಾಪಾರಕ್ಕಲ್ಲ, ಆದ್ರೆ ಇದು ಒಂದು ತರ ಮಾಡಿ ಮಾಡಿ ವ್ಯಾಪಾರ ಆಯ್ತು. ಆಯ್ತು, ವ್ಯಾಪಾರ ಆಯ್ತು. ನಮ್ಮಲ್ಲಿ ಆನ್ಲೈನ್ ಟ್ರೇಡಿಂಗ್ ಇಲ್ಲ, ಆನ್ಲೈನ್ ಇಲ್ಲ, ಮತ್ತೆ ಕೊರಿಯರ್ ವ್ಯವಸ್ಥೆ ಇಲ್ಲ. ನಮ್ದು ಹತ್ತಿರದ ಪೇಟೆ ವಿಟ್ಲ, ಇನ್ನೊಂದು ಕೇರಳದ ಸೈಡ್ಗೆ ಆದ್ರೆ ಅಡ್ಡಾಡಕ, ಆ 2 ಕಡೆಗೆ ಅಲ್ಲಿಗೆವರೆಗೆ ಮುಟ್ಟಿಸುವ ವ್ಯವಸ್ಥೆ. ಮತ್ತೆ ನಾವು ಹೋಗುದಿದ್ರೆ ಮಂಗಳೂರಿಗೆ ಬರುವಾಗ ಯಾರಾದ್ರೂ ಕೇಳಿದಿದ್ರೆ ನಾವು ತರ್ತೇವೆ ಅಂತ ಹೇಳ್ತೇವೆ. ಪುತ್ತೂರಿಗೆ ಹೋಗುವಾಗ ಹೋಗುದಿದ್ರೆ ಮಾತ್ರ, ಹೊರತು ಉದ್ದೇಶಪೂರ್ವಕವಾಗಿ ಅದರದ್ದೇ ಬಿಸ್ನೆಸ್ ಮಾಡ್ಲಿಕ್ಕಿಲ್ಲ. ಆದ್ರೆ ನಮ್ಮಲ್ಲಿಯ ಬಾಳೆಗೊನೆ, ನಮ್ಮಲ್ಲಿಯ ಹಲಸಿನಕಾಯಿ, ನಮಗೆ ಹಲವು ಮಾಡಿ ಮುಗಿತದೆ. ಸಾಮಾನ್ಯ ದಿನಕ್ಕೆ ಎಷ್ಟು ಮಾಡ್ತೀರಿ? ದಿನಕ್ಕೆ 1 ಲಾಟ್. ಒಂದು ಲಾಟ್ ಅಂದ್ರೆ 30 ಕೆಜಿ ಹಲಸಿನ ಹಣ್ಣು ಅಥವಾ 30 ಕೆಜಿ ಬಾಳೆಹಣ್ಣು. ಈ ಬರ್ಫಿ ಎಲ್ಲ ಮಾಡಿದ್ರೆ ಸ್ವಲ್ಪ ಕಡಿಮೆ. ಅಂದ್ರೆ ಮುಖ್ಯವಾಗಿ ಗೋಧಿ ಹಲವು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಮಾಡುದಿಲ್ಲ ಅಂತ ಹೇಳುದು. ಅಂದ್ರೆ ಕೆಲಸ ಜಾಸ್ತಿ, ಮತ್ತೆ ಅದು ನಮ್ಮ ಊರಿನ ಬೆಳೆ ಅಲ್ಲ. ನಾನಂತೂ ಬೆಳೆಯುವುದೇ ಇಲ್ಲ. ನಾನು ಏನೆಲ್ಲ ಬೆಳಿತೇನೆ ಅದಕ್ಕೆ ಮಾತ್ರ ಹೆಚ್ಚು ಮೌಲ್ಯ ಒದಗಿಸಿಕೊಡುವ ಒಂದು ವ್ಯವಸ್ಥೆ ಮಾಡಿಕೊಳ್ಳೋದು ಅಷ್ಟೇ ಹೊರತು ಇದು ಬೇರೆ ಆ ಉದ್ದೇಶ ಅಲ್ಲ. ಸರಿ, ಈಗ ಈ ತರ ನೀವು ಮಾಡಿ 1 ಲಾಟ್ ಮಾಡ್ತೀರಿ 30 ಕಿಲೋ. ಹೌದು ಹೌದು. ಇದನ್ನ ನೀವು ಮಾರಾಟ ಅಂತ ಹೇಳಿದ್ರೆ ನೀವು ಹೇಳಿದ್ರಿ 2 ಕಡೆ ಕೊಡ್ತೀರಿ ಅಂತ. ಹೌದು, ಅಂದ್ರೆ ಅಲ್ಲಿಗೆ ಯಾರಾದ್ರೂ ಬಂದು ಅಲ್ಲಿಗೆ ತನ್ನಿ ಅಂತ ಹೇಳಿದ್ರೆ ಕೊಂಡು ಹೋಗ್ತೇವೆ. ಮನೆಗೆ ಬಂದು ತಗೊಂಡು ಹೋಗುವ? ಮನೆಗೆ ಬಂದು ತಗೊಂಡು ಹೋಗುವವರು ಜಾಸ್ತಿ. ಸರಿ, ಮನೆಗೆ ಬರ್ತಾರೆ. ಸರಿ, 1 ಕಿಲೋ 2 ಕಿಲೋ ಹೀಗೆ ಮನೆಗೆ ಬರ್ತಾರೆ ಬಂದು ತಗೊಂಡು. ಮತ್ತೆ ಸ್ಟಾಕ್ 10 ಕಿಲೋದಷ್ಟು ನಮ್ಮಲ್ಲಿ ಮಿನಿಮಮ್ ಸ್ಟಾಕ್ ಇರ್ತದೆ. ಆ 10 ಕಿಲೋ ಆಗುವಾಗ ನಮ್ಮ ಇರುವಾಗ ಮತ್ತೆ ಇನ್ನೊಂದು ಲಾಟ್ ಮಾಡ್ತೇವೆ. ಹಾಗೆ ಈಗ ಡೈಲಿ ಅದನ್ನೇ ಮಾಡ್ತೇವೆ ಅಂತ ಅಲ್ಲ, ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗದಾಗೆ ಇದನ್ನು ಮಾಡಿಕೊಂಡಿರ್ತೇವೆ. ಸರಿ, ಈಗ ನೀವು ಹೇಳಿದ್ರಿ ನೀವೊಬ್ರು ಇದನ್ನ ನೀವೊಬ್ಬರೇ ಮಾಡ್ತಾ ಇದ್ದೀರಿ ಸಾಮಾನ್ಯ ಹಾಗೆ ಅಂದ್ರೆ, ಅದಕ್ಕೆ ಬೇರೆ ಹೊರಗಿನವರ ಸಹಾಯ ತಗೊಳ್ಳುವುದಿಲ್ಲ. ಹಲಸಿನ ಹಣ್ಣು ಕೊಯ್ಲಿಕ್ಕೆ ಮತ್ತೆ ಅದನ್ನು ಬಿಡಿಸ್ಲಿಕ್ಕೆ, ಸೊಳ್ಳೆ ಬಿಡಿಸ್ಲಿಕ್ಕೆ, ಅದಕ್ಕೆ ಮಾತ್ರ ಎಲ್ಲರನ್ನು ತಗೊಳ್ಳಿ. ಮಿಕ್ಸಿಗೆ ಹೆಂಗಸರು ನಮ್ಮ ಮನೆ ಹಾಕಿ ಕೊಡ್ತಾರೆ, ಮತ್ತೆ ಯಾರಿಗೂ ಅದಕ್ಕಾಗಿ ತೊಂದರೆ ಕೊಡ್ಲಿಕ್ಕಿಲ್ಲ. ಇಲ್ಲ ಅಂತ ಹೇಳಿದ್ರೆ ಒಂಥರ ನೀವು ಸ್ವಂತಕ್ಕೆ ಮಾಡ್ತಾ ಇರೋ ಅಂದ್ರೆ ಒಂದು ಆಸಕ್ತಿಯಲ್ಲಿ. ಮೊದಲಿಗೆ ಇದು ನೀವು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು 6 ವರ್ಷ? ಎಷ್ಟು ವರ್ಷ ಆಯ್ತು? ಇಲ್ಲ, ಈಗ 11ನೇ ಇಸವಿಯಲ್ಲಿ ನಾನು ಸುಮಾರಾಗಿ ಪ್ರಾರಂಭ ಮಾಡಿದೆ ಉರುಳಿಯಲ್ಲಿ. ಅದು ಆ ತಾಕತ್ತು ಈಗ ನನಗಿಲ್ಲ ಆಗ್ಲಿ, ಹಾಗಾಗಿ ಮೆಷಿನ್ ಬಂದದ್ದು ನನಗೆ ಅನುಕೂಲ ಆಗಿದೆ. ಅದು ಸರಿ, ಆದರೆ ಆಗ ಮಾಡುವಾಗ ಇದು ಒಂದು ವ್ಯಾಪಾರ ಆದೀತು ಅಂತ ನಿಮಗೆ ತೋರಿತು? ಇಲ್ಲ, ಇದು ಒಂದು ಜನಕ್ಕೆ ಗೊತ್ತಾಗಬೇಕು, ಇದನ್ನು ಮಾಡ್ಲಿಕ್ಕೆ ಆಗ್ತದೆ, ಉಪಯೋಗಿಸ್ಲಿಕ್ಕೆ ಆಗ್ತದೆ ಅಂತ ಗೊತ್ತಾಗಬೇಕು ಅಂತ ಹೇಳುವ ಒಂದು ಆಸೆ ಇತ್ತು ನನಗೆ. ಅಂದ್ರೆ ನಮ್ಮ ಹಳ್ಳಿ ಕೃಷಿಕರು ಇದನ್ನ ಅವರವರ ಉಪಯೋಗಕ್ಕೆ ತಕ್ಕಾದ್ರು, ಉದಾಹರಣೆಗೆ ಈಗ ಎಲ್ಲಾ ಫಂಕ್ಷನ್ ಗೆ ಹೋಳಿಗೆ ಮಾಡ್ತಾರೆ, ಹೋಳಿಗೆ ಹೊರತುಪಡಿಸಿ ಬೇರೆ ಏನು ಗೊತ್ತಿಲ್ಲ ನಮಗೆ ಅಂತ ಹೇಳಿ ಆಗ್ತದೆ. ಹೌದು, ಅದು ಹೋಳಿಗೆಲ್ಲ ಅದಕ್ಕೆ ಶೆಲ್ಫ್ ಲೈಫ್ ಇಲ್ಲ. ಅದನ್ನೇ ಅಡಿಗೆಯವರಿಗೂ ಕಷ್ಟ ಆಗ್ತದೆ, ಪಾಪ ಅವರು ಬೆಳಗಿನವರೆಗೆ ನಿದ್ದೆ ಕೆಟ್ಟು ಮಾಡುದು ನೋಡಿದ್ರೆ. ನನಗೆ ನಮ್ಮಲ್ಲಿ 20 ವರ್ಷದಿಂದ ಹೋಳಿಗೆ ಮಾಡಲಿಲ್ಲ. ಸರಿ, ಹಾಗೆ ಇದು ಒಂದು ಏನಾದರೂ ಅದರ ಪರ್ಯಾಯವಾಗಿ ಆಗ್ತದ, ಜನಕ್ಕೆ ಖುಷಿಯ ಕೊಡ್ತದ ಅಂತ ಹೇಳಿ ಒಂದು ಆಸೆ ಇತ್ತು ನನಗೆ. ಆದ್ರೆ ಅದು ಹಾಗೆ ಶುರು ಮಾಡಿದ್ದು ಹೌದು. ಆಮೇಲೆ ಇದು ವ್ಯಾಪಾರ ತನ್ನಷ್ಟಕ್ಕೆ ಆಯ್ತು. ತನ್ನಷ್ಟಕ್ಕೆ ಹೌದು. ಈಗ ವ್ಯಾಪಾರ ಆಗ್ಬೇಕು ಅಂತ ಹೇಳಿ ಆಸೆಯಲ್ಲಿ ಇಟ್ಟುಕೊಳ್ಳಿಕ್ಕಿಲ್ಲ, ಬಂದವರಿಗೆಲ್ಲ ತಿನ್ಲಿಕ್ಕೆ ಕೊಡ್ಲಿಕ್ಕೆ ಉಂಟು, ಮನೆಗೆ ಹೋಗುವಾಗ ಒಂದು ಸಣ್ಣ ಪ್ಯಾಕೆಟ್ ಕೊಡ್ಲಿಕ್ಕೆ ಉಂಟು. ಯಾಕೆ ಅದು ಬಿಸಿನೆಸ್ ನ ಉದ್ದೇಶ ಅಲ್ಲ, ಅದು ಪ್ರೀತಿಯಿಂದ. ಸರಿ, ಹಳ್ಳಿ ಅಲ್ವಾ, ಆಗಿಂದಲೇ ಮಾಡಿದ್ದ ಹಾಗೆ ಹಾಗೆ ಹಾಗೆ ಅದು ನಮಗೆ ಸಿಹಿ ಹೊಟ್ಟೆ ತುಂಬಷ್ಟು ತಿಂದ್ರು ಮತ್ತೊಬ್ರು ತಿನ್ಲಿ ಅಂತ ಹೇಳುವ ಉದ್ದೇಶದಿಂದ ಹಾಗೆ ಮಾಡಿದ್ದೀರಿ. ಈ ತರದ ಬೇರೆ ಎಲ್ಲ ವಿಷಯಗಳನ್ನು ಇನ್ನೇನಾದ್ರೂ ಮೌಲ್ಯವರ್ಧನೆ ಮಾಡಬಹುದು ಅಂತ ನಿಮ್ಮ ತಲೆಯಲ್ಲಿ ಓಡಿದ್ದೇನಾದ್ರೂ ಉಂಟಾ? ತಲೆಯಲ್ಲಿ ಒಂದು ಮಾಡಿದೆ ಇನ್ನೊಂದು ಪುನಃ ಫಲಪ್ರದ ಅಂತ ಒಂದು ಇನ್ನೊಂದು, ಅದರಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ಗೇರು ಬೀಜ, ಇಂಥದ್ದೇ ನಮ್ಮ ಇದರ ಸುತ್ತಮುತ್ತ ಕೊಕ್ಕೋ ಬೀಜ, ಐದಾರು ಬಗೆಯ ವಸ್ತುಗಳನ್ನು ಹಾಕಿ ಮಾಡಿದಂತ ಒಂದು ನಮ್ಮದೇ ತುಪ್ಪ ಹಲ್ವಾ ಅಲ್ಲ, ಅದು ಒಂಥರ ಬರ್ಫಿ ಆಗಿ ಫಲಪ್ರದ ಅಂತ ಹೆಸರಿಟ್ಟದೆ. ಎಲ್ಲ ಫಲಗಳನ್ನು ಸೇರಿಸಿ ಮಾಡಿದಂತ ಒಂದು ಸ್ವೀಟ್ ಅದು. ಅದೀಗ ಪಂಚರತ್ನ ಅನ್ನೋ ಒಂದು ಹೆಸರು. ಹಾಗೆ ಇನ್ನೊಂದು ನಮ್ಮದೇ, ಈಗ ಅದಕ್ಕೆ ಪಂಚರತ್ನಕ್ಕೆ ಇದು ಬೇರೆ ಬೇರೆ ಬೇರೆ ಬೇರೆ ಕಡೆಯಿಂದ ಹಾಕ್ತಾರೆ, ಖರ್ಜೂರ ಮತ್ತೆ ಇನ್ನೊಂದು ಯಾವ್ದು ಬಾದಾಮ ಅದೆಲ್ಲ ಹೇಳ್ತಾರಲ್ಲ, ನಾವು ಅದನ್ನೆಲ್ಲ ಹಾಕ್ಲಿಕ್ಕಿಲ್ಲ. ಹಾಗೆ ಹಾಗೆ ನಮ್ಮಲ್ಲಿ ಇರುವಂತದ್ದನ್ನು ಉಪಯೋಗಿಸಿಕೊಂಡು ಮಾಡುವಂತದ್ದು ತೆಂಗಿನಕಾಯಿ, ಅದು ಕೂಡ ಅಷ್ಟೇ, ದೊಡ್ಡ ಶೆಲ್ಫ್ ಲೈಫ್ ಇಲ್ಲ ಅದಕ್ಕೆ, ಒಂದು 15 ದಿವಸ ಮಟ್ಟಿಗೆ ತೊಂದರೆ ಇಲ್ಲ. ಅದನ್ನು ಮತ್ತೆ ಕೊಲ್ಲೂರು ದೇವಸ್ಥಾನದ ಪೈಕಿ ಯಾರೋ ಒಮ್ಮೆ ಅದನ್ನು ಮಾಡುದು ಅಂತ ಹೊರಟಿದ್ರು, ಮತ್ತೆ ಗೊತ್ತಿಲ್ಲ ಎಂತಾಗಿದೆ ಅಂತ, ನಾನು ಮತ್ತೆ ಅದರ ವಿಷಯಕ್ಕೆ ಹೋಗ್ಲಿಲ್ಲ. ಆದ್ರೆ ನಿಮ್ಗೆ ಇದರಲ್ಲೇ ನಿಮ್ಮದು ಇದರ ವ್ಯಾಪಾರವೇ ಜಾಸ್ತಿ? ತೊಂದರೆ ಇಲ್ಲ. ಅಂದ್ರೆ ಈಗಿನ ಹೊಸ ರೀತಿಯ ಬಿಸ್ನೆಸ್ ಮಾಡ್ಲಿಲ್ಲ ಅದಕ್ಕೆ, ಅಂದ್ರೆ ವಾಟ್ಸ್ಆಪ್ ಆನ್ಲೈನ್ ಅದೆಲ್ಲ ಎಂತ ಮಾಡ್ಲಿಲ್ಲ, ಕಷ್ಟ ಆಗ್ತದೆ. ಸರಿ, ಈಗ ಯಾರಾದ್ರೂ ಈಗ ನಿಮ್ಮ ಈ ತರದ ಒಂದು ಪ್ರಯೋಗ ಮಾಡುವವರಿಗೆ ನಿಮ್ಮ ಒಂದು ಫೋನ್ ನಂಬರ್ ಹೇಳುವುದಾ? ಖಂಡಿತ ಹೇಳ್ಬೋದು, ಹೇಳಿ. 9480-230-832. ಇನ್ನೊಂದ್ ಸಾರಿ, 9480-230-832. ಒಳ್ಳೇದು ವೆಂಕಟಕೃಷ್ಣ ಶರ್ಮರೆ, ಮುಖ್ಯವಾಗಿ ನಮ್ಮ ಮನೆಯ ಸುತ್ತಮುತ್ತಲು ಸಿಗುವ ವಸ್ತುಗಳಿಂದ ಯಾವ ರೀತಿಯಲ್ಲಿ ನಾವು ಮೌಲ್ಯವರ್ಧನೆ ಮಾಡಬಹುದು ಅನ್ನುವುದನ್ನ ನೀವು ಅದಕ್ಕಾಗಿ ಅಲ್ಲದಿದ್ರೂ ಕೂಡ ಪ್ರಾರಂಭ ಮಾಡಿ ಒಂದು ಒಂದು ಬಿಸ್ನೆಸ್ ಆಗಿ ಅದು ಈಗ ಬಂದಿದೆ. ಈ ರೀತಿಯ ಒಂದು ಪ್ರಯೋಗಗಳನ್ನು ಮಾಡಿ ನೀವು ಜನರಿಗೆ ತಿಳಿಸಿಕೊಟ್ಟಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಹಲಸು ಮತ್ತು ಬಾಳೆ ಮೌಲ್ಯವರ್ಧನೆ ವಿಷಯವಾಗಿ ವೆಂಕಟಕೃಷ್ಣ ಶರ್ಮಾ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಂಬವ್ವ ಮಹದೇವಪ್ಪ ಪೂಜಾರ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಹೌದಾ ಮೈಲಾರಿ ನಿನ್ನ ಮೈ ಮಾತಿಳಿಯದ, ಹೌದಾ ಮೈಲಾರಿ ನಿನ್ನ ಮೈ ಮಾತಿಳಿಯದ, ಹೇಳುತ್ತ ಮತ್ತರ ನೆನಿಯಾಲೆ ಮೋತಿನ ಚತರಗಿ ಮುದಿಮಲ್ಲ. ಹೌದಾ ಮೈಲಾರಿ, ಹೌದಾ ಮೈಲಾರಿ ನಿನ್ನ ಮೈ ಮಾತಿಳಿಯದ, ಹೌದಾ ಮೈಲಾರಿ ನಿನ್ನ ಮೈ ಮಾತಿಳಿಯದ, ಚತ್ತರಿಗಿ ಮುದಿಮಲ್ಲನ ನೆನದರೆ ಹತ್ತಿರು ಪಾಪಾಯ ಪರಿಹಾರ. ಹೌದಾ ಮೈಲಾರಿ, ಹೌದೋ ಮೈಲಾರಿ ನಿನ್ನ ಮೈ ಮಾತಿಳಿಯದ, ಹೌದೋ ಮೈಲಾರಿ ನಿನ್ನ ಮೈ ಮಾತಿಳಿಯದ, ನೋಡದರಿಗೆ ಮನಕಾಲ ಮುರಿಶಾನ ಮೆಣಕೆಮ್ಮಿ ಹೈನಾಯ ತರಿಶಾನ. ಹೌದೋ ಮೈಲಾರಿ, ಹೌದಾ ಮೈಲಾರಿ ನಿನ್ನ ಮೈ ಮಾತಿಳಿಯದ, ಹೌದಾ ಮೈಲಾರಿ ನಿನ್ನ ಮೈ ಮಾತಿಳಿಯದ, ಕೆಮ್ಮಿನಿ ಹೈನ ತರ್ಶನ ಮೈಲಾರ ಲಿಂಗ ತಪ್ಪಾದೈದುಣಿ ನರಿಶನ. ಹೌದಾ ಮೈಲಾರಿ, ಹೌದೋ ಮೈಲಾರಿ ನಿನ್ನ ಮೈ ಮಾತಿಳಿಯದ, ಹೌದೋ ಮೈಲಾರಿ ನಿನ್ನ ಮೈ ಮಾತಿಳಿಯದ, ಯಾರ ದಾರಿಲಿ ಗೊರಿಯಾರ ಬರತಾರೆ ಗಂಡರಿಲೆ ನಾಯ ಅವರಿಗೆ. ಹೌದೋ ಮೈ ಮೈಲಾರಿ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ಗಂಟ ಮಕ್ಕಳವರಿಗೊಂಟ ನೀನ ಕರದಾರಾಯ ಬರತಾರ ಹೌದೋ ಮೈಲಾರಿ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ನೋನು ಕರದಾರ ಬರತ ಮೈಲಾರ ಲಿಂಗ ನಿನಗಿರಿಯ ಒಂದಾಸ್ತಿ ಇರತಾರ ಹೌದೋ ಮೈಲಾರಿ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ಜಾಲದ ಬಾಯಾಗ ಜಳಕ ಮಾಡವರ್ಯಾರ ದಡಿಯದ ತರದಾಯ ಒಡಿಯಾರ ಹೌದೋ ಮೈಲಾರಿ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ನಿದೋ ತರದ ಒಡಿಯೋ ಮೈಲಾರ ಲಿಂಗ ನಾಡಿಗೆ ತನ ಜಡಿಯಾಯ ಕೊಡಿಯಾರ ಹೌದೋ ಮೈಲಾರಿ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ಯಾಲಕ್ಕಿ ಇಲ್ಲಲ್ಲ ಎಲೆಯಾಗಯೇ ಅಣ್ಣ ಯಾವಲ್ಲಿ ಕುಂತಿಯ ಮನಸೋತೆ ಹೌದೋ ಮೈಲಾರಿ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ಯಾವಲ್ಲಿ ಕುಂತಿಲ್ಲ ಯಾವಲ್ಲಿ ನಿಂತಿಲ್ಲ ನಿನ್ನ ಪಾಲಿಕೆ ಮ್ಯಾಲ ನಮ್ಮ ಜ್ಞಾನ ಹೌದೋ ಮೈಲಾರಿ ಹೌದೋ ಮೈಲಾರಿ ನಿನ್ನ ಮಹಿಮಾ ತಿಳಿಯದ ನಾಗರ ಪಂಚಮಿ ನಾರರಿಗಿ ದೊಡ್ಡದ ತಾಯೋ ಇದ್ದಾರ ತವರ ಮನೆಯ ಶೋಭಾನವ ತಾಯೋ ಇದ್ದಾರ ತವರ ಮನೆಯ ಶೋಭಾನವ ಅನ್ನೋ ಸುದ್ದಿ ಅಕ್ಕನ ಗಂಡ ಕೇಳೆ ರೊಟ್ಟಿ ಬುತ್ತಿ ಮಾಡಂದ ಮಾಡದಿಗೆ ಶೋಭಾನವ ರೊಟ್ಟಿ ಮಾಡಂದ ಮಾಡದಿಗೆ ಶೋಭಾನವ ಏನ ಮಾಡೇನ್ರಿ ಹೆಳಗಿನ ತುಂಬೇನ್ರಿ ಬಂಡಿ ಮ್ಯಾಲೇರಿ ನೀಲಾಸೆನ್ರೆ ಶೋಭಾನವ ಬಂಡಿ ಮ್ಯಾಲೇರಿ ನೀಲಾಸೆನ್ರಿ ಶೋಭಾನವ ನಿನ್ನ ಹುಡರ ಜತ್ತಿಗಿ ಬಿಗದಾರ ಸುತ್ತಳ ಸಮದೂರ ತೀರಿಗಾರ ಶೋಭಾನವ ಸುತ್ತಳ ಸಮದೂರ ತೀರಿಗಾರ ಶೋಭಾನವ ನೀಯ ಹುಡರ ಅಂಬಾರಿ ಬಿಗದಾರ ಸುತ್ತಳ ಸಮದೂರ ತೀರಿಗಾರ ಶೋಭಾನವ ಸುತ್ತಳ ಸಮದೂರ ತೀರಿಗಾರ ಶೋಭಾನವ ಸಸಿಯ ನೀಲೌನ ಮನಿಯರೆ ಶೋಭಾನವ ಸಸಿಯ ನೀಲೌನ ಮನಿಯರೆ ಶೋಭಾನವ ತೆಳಿಯ ಕಮಳರಿ ದಿಬ್ಬ ಮ್ಯಾಲ ಕಮಳರೆ ತೆಗ್ಗಿನಾಗೈತ್ರಿ ಕ್ಯಾದಿಗಿವನವ ಶೋಭಾನವ ತೆಗ್ಗಿನಾಗೈತ್ರಿ ಕ್ಯಾದಿಗಿವನವ ಶೋಭಾನವ ಬಾಗಲಿಗೆ ನಿಂತಾರ ಸಸಿಯ ನೀಲವ್ವ ನೀರ ಕೊಡ ಶೋಭಾನವ ಸಸಿಯ ನೀಲವ್ವ ನೀರ ಕೊಡ ಶೋಭಾನವ ಇಲ್ಲದ ಮಾರ ಹಿಂದೇನ ಬಗಿ ಬಂದ್ರೆ ಕುಂದಾರ ಗೊಳ್ಳ ಕೂರ ಚೇವ ಶೋಭಾನವ ಕುಂದಾರ ಬಳ್ಳ ಕೂರಚೇವ ಸೋಬಾನವರಲ್ ನಾ ಬಂದಿಲ್ಲ ನಿಂದರಲ್ ನಾ ಬಂದಿಲ್ಲ ಸಸಿಯ ನೀಲವ ನಾ ಕರಿಯಲಿ ಬಂದೆ ನಿ ಸೋಬಾನವ ಸಸಿಯ ನೀಲವ ನಾ ಕರಿಯಲಿ ಬಂದೆ ನಿ ಸೋಬಾನವ ತವರಿಗೋಗ ಹನ್ನೆರಡ ಸಾತ ಎರಡ ದಿನ ಇದ್ದ ಬಾರ ಮಡದಿ ಸೋಬಾನವ ಎರಡ ದಿನ ಇದ್ದ ಬಾರ ಮಡದಿ ಸೋಬಾನವ ದಿನ ಇಡೀನಿ ಎರಡ ದಿನ ಬಿಡೀನಿ ಮೂರಂಬೋ ದಿನಕ ಕರಿಯ ಬರುವೇನಿ ಸೋಬಾನವ ಮೂರಂಬೋ ದಿನಕ ಕರಿಯ ಬರುವೇನಿ ಸೋಬಾನವ ಎರಡ ದಿನ ಬಿಡೀನಿ ನಾಲ್ಕ ದಿನ